ಬ್ರಹ್ಮಂಡಲಗಳನ್ನು ವಿಷ್ಣು ಶಶಿಗಳನ್ನು ಚಕ್ರಭುಜನ ಪ್ರಸನ್ನವಾದ ನಮ್ಮ ಸಹಾಯ ಸರ್ವವಿಜ್ಞಾತ ಸಂಪಯು ಹಯ ಗ್ರೀವ ಹಯ ಗ್ರೀವ ಹಯ ಗ್ರೀವೇ ದೇವರೇ ಪ್ರಸನ್ನ ಸರತೆ ವಾಣಿ ಜನ್ಮ ಕನ್ಯಾಕವ ವೈಕುಂಠಾಗತಂ ರಾಮಂ ಜಾನಕೀ ಲಕ್ಷ್ಮಣಾನ್ವಿತಂ ಪುತ್ರ ಸಂಪತಿ ದಾತಾರಂ ಸರ್ವಸಂಪತ್ತರಂ ಭಜೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮೃಗಾನ್ ಬಹುವಿಧಾಕಾರಾನ್ ಅಂಥೇಳಿ ದೇವತೆಗಳೆಲ್ಲ ಗಿಡಮರಗಳಾಗಿ ತಿರುಪತಿ ಬೆಟ್ಟದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿದ್ವಿ. ದೈತ್ಯರೆಲ್ಲ ಆ ಗಿಡಮರಗಳನ್ನು ನಾಶ ಮಾಡೋ ದುಷ್ಟ ಮೃಗಗಳಾಗಿ ಅಲ್ಲಿ ಸೇರಿರ್ತಾರೆ. ದೈತ್ಯರ ಕೆಲಸ ಏನು ಅಂತ ಹೇಳಿದ್ರೆ, ದೇವತೆಗಳು ಸಾಧಕರು ಎಲ್ಲಿ ಸಾಧನೆ ಮಾಡ್ಕೋತಿರ್ತಾರೋ ಅಲ್ಲಿ ಹೋಗಿ ವಿಘ್ನ ತರೋದೇ ಅವ್ರ ಕೆಲಸ. ಅದರಿಂದ ಅವರು ಕೂಡ ಇರ್ತಾರೆ. ಹೇಗೆ ಅಂದರೆ, ಒಂದು ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಂತೆ ತತ್ವಾಭಿಮಾನಿ ದೈತ್ಯರು ಕೂಡ ಅದೇ ಹೆಸರಿನಿಂದ ಕರೆಸ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ಅಲ್ಲಿ ದೈತ್ಯರು ಕೂಡ ಇರ್ತಾರೆ. ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಎಲ್ಲ ದೇವತೆಗಳು ಇನ್ನು ಸಾಧಕರು ಯಾರಿರ್ತಾರಲ್ಲ ಅವರಿಗೆಲ್ಲ ಅನುಗ್ರಹ ಮಾಡೋ ಸಲುವಾಗಿ ಭಗವಂತ ಬೇಟೆಗೆ ಹೋದ. ಈ ರೀತಿಯಾಗಿ ತಿಳ್ಕೊಂಡ್ವಿ. ಈ ರೀತಿಯಾಗಿ ಬೇಟೆಗೆ ಹೋಗೋ ಕಾಲಕ್ಕೆ ಮದಭರಿತವಾಗಿರ್ತಕ್ಕಂಥ ಒಂದು ಗಂಡಾನೆಯನ್ನು ನೋಡ್ತಾನು. ಆ ಗಂಡಾನೆ ಬಹಳ ದೂರದವರೆಗೆ ಬಂದು ಹಿಂಬಾಲಿಸ್ಕೊಂಡು ಬಂದು ಆ ನಂತರದಲ್ಲಿ ಎದುರಿಗೆ ಬರುತ್ತೆ. ಬಂದ ನಂತರದಲ್ಲಿ ಇನ್ನು ಭಾಳ ದೂರ ಅದನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅದು ಸೊಂಡಿಲಿಂದ ಕೈ ಎತ್ತಿ ನನ್ನನ್ನು ರಕ್ಷಣೆ ಮಾಡು, ನಾನು ಈ ಬೇರೆ ಯಾವ ದುಷ್ಟ ಕಾರ್ಯಕ್ಕಾಗಿ ಬಂದಿಲ್ಲ, ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತೆ. ಅವತ್ತು ಗಜೇಂದ್ರನಾಗಿದ್ದಾಗ ನನ್ನನ್ನು ರಕ್ಷಣೆ ಮಾಡಿದವನು ನೀನೇ ಅಂತೇಳಿ ಕೃತಜ್ಞತಾ ಪೂರ್ವಕವಾಗಿ ಅದು ಸೂಚನೆ ಮಾಡಿದ್ರೇನು ಅನ್ನೋ ರೀತಿಯಲ್ಲಿ ಕೊನೆಗೆ ಭಗವಂತ ಅದನ್ನು ಅನುಗ್ರಹ ಮಾಡ್ತಾನೆ. ನಂತರದಲ್ಲಿ ಎಲ್ಲ ಸಖಿಯರ ಜೊತೆಗೆ ಪದ್ಮಾವತಿಯ ಭೇಟಿಯಾಗುವಂಥ ಸಂದರ್ಭ ಅಲ್ಲಿ. ಆ ಸಖಿಯರೆಲ್ಲ ಯಾರು ಅಂತ ಹೇಳಿದ್ರೆ, ಎಲ್ಲ ತತ್ವಾಭಿಮಾನಿ ದೇವತೆಗಳೇ ಅವ್ರ ಜೊತೆ ಇದ್ಲು ಅಂತೇಳಿ. ಪದ್ಮಾವತಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಏನು ಒಬ್ಬಳೇ ಬರುವಂಥದ್ದಿಲ್ಲ, ತತ್ವಾಭಿಮಾನಿ ದೇವತೆಗಳೆಲ್ಲ ಅವ್ರ ಜೊತೆಗೆ ಅವಳ ಸೇವಾರೂಪವಾಗಿ ಅಲ್ಲಿರೋವಂಥವ್ರು ಅವರೆಲ್ಲರೂ ಅಲ್ಲಿ ಸಿಕ್ಕರು ಅಂತೇಳಿ. ಪುಷ್ಪವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಆ ವನಕ್ಕೆ ಬಂದಿದ್ರು ಅಂತೇಳಿ. ಪುಷ್ಪ ಸಂಗ್ರಹ ಅಂದರೆ ಪರಮಾತ್ಮನ ಅನಂತ ಗುಣಗಳನ್ನು ಸ್ತೋತ್ರ ಮಾಡ್ತಾ ಬಂದರು ಅಂತ ಶಾಸ್ತ್ರ ಅದನ್ನು ಅರ್ಥ ಮಾಡ್ತಾ ಇದೆ. ಆ ರೀತಿಯಾಗಿ ಭಗವಂತನ ಅನಂತ ಗುಣಗಳನ್ನು ಭಗವಂತನ ಭಗವದ್ಭಕ್ತರ ದರ್ಶನ ಆಗ್ತಾ ಇದೆ. ಅಲ್ಲಿ ಬಂದರೆ ಎಲ್ಲ ಭಗವದ್ಭಕ್ತರು ಕೂಡ ಪರಮಾತ್ಮನನ್ನು ಕುರಿತು ಅನೇಕ ರೀತಿಯಾಗಿ ತಪಸ್ಸುಗಳನ್ನು ಮಾಡ್ತಾ ನೆಲೆ ನಿಂತಿರ್ತಾರಲ್ಲ ಅವರನ್ನೆಲ್ಲ ಅನುಗ್ರಹಿಸಬೇಕಾಗಿತ್ತು. ನಂತರದಲ್ಲಿ ಭಗವಂತನ ದರ್ಶನ. ಈ ರೀತಿಯಾಗಿ ಪದ್ಮಾವತಿ ಎಲ್ಲ ಸಖಿಯರ ಜೊತೆಗೆ ಅಲ್ಲಿ ವಿಹಾರಕ್ಕೆ ಬಂದು ಈ ರೀತಿ ಕೇಳ್ತೀವಿ. ಆವಾಗ ಪರಸ್ಪರ ಸಂಭಾಷಣೆಯನ್ನು ನಡೆಯುತ್ತೆ. ನೀನು ಯಾರು ಅಂತೇಳಿ ಅಂದರೆ ರೂಪವತಿಯಾಗಿರೋ ಪದ್ಮಾವತಿಯನ್ನು ಭಗವಂತ ನೋಡ್ತಾನೆ. ಏನೋ ಗೊತ್ತಿಲ್ಲದೆ ಇದ್ದಂಗೆ ಅಂದರೆ ಈಶಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಕ್ಕೆ ಜ್ಞಾನ ಲಕ್ಷ್ಮೀ ಜ್ಞಾನ ಅಂದರೆ ಪರಮಾತ್ಮನನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳನ್ನು ಲಕ್ಷ್ಮೀದೇವಿ ಅನಾಲೋಚನೀಯವಾಗಿ ಬಲ್ಲವಳು ಅಂದರೆ ಯೋಚನೆ ಮಾಡಬೇಕಾದ್ದೇನಿಲ್ಲ ಅವಳಿಗೆ. ಪರಮಾತ್ಮನ ಗುಣಗಳನ್ನು ಮಾತ್ರ ಅನಂತ ಕಾಲದಿಂದ ಅನಂತ ಗುಣಗಳನ್ನು ಎಣಿಸಿದರೂ ಕೂಡ ಸಾಕಲ್ಲೇನು ಅವಳಿಗೂ ಕೂಡ ತಿಳ್ಕೊಳ್ಳಿಕ್ಕಾಗಿಲ್ಲ. ಈ ರೀತಿಯಾಗಿ ಅರ್ಥ ಮಾಡುವಂಥದ್ದು ಭಗವಂತನಿಗೆ ಅನಾಲೋಚನೆಯ ಸರ್ವ ವಿಷಯಕ್ಕೆ ಜ್ಞಾನ ಅಂದರೆ ಯಾವ ವಿಷಯವನ್ನು ಯೋಚನೆ ಮಾಡಬೇಕಾಗಿಲ್ಲ, ಎಲ್ಲವನ್ನೂ ತಿಳಿಯಬಲ್ಲ ಸರ್ವ ಸಮರ್ಥನಾದವನವನು. ಅವನಿಗೆ ಇವಳು ಯಾರು ಅಂತಲೂ ಗೊತ್ತಿದೆ. ಆದರೂ ಕೂಡ ಜಗತ್ತಿನಲ್ಲಿ ಲೋಕ ವಿಡಂಬನೆಗಾಗಿ ಏನು ಮಾಡಬೇಕೋ ಆ ರೀತಿಯಾಗಿ ಸಂಭಾಷಣೆಯನ್ನೆಲ್ಲ ಮಾಡ್ತಾರೆ. ಅವಾಗ ಹೇಳ್ತಾಳೆ ಅವಳು, ನೀನು ಯಾರು ಅದನ್ನೆಲ್ಲ ಇಲ್ಲಿ ಸರಿಯಾಗಿ ಹೇಳು ಅಂತೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲಿ ಸ್ತ್ರೀಯರು ಮಾತ್ರ ಪುಷ್ಪ ಸಂಗ್ರಹ ಬರೋದು ಸ್ತ್ರೀಯರು, ಪುರುಷರಿಗೆ ಇಲ್ಲೇನು ಕೆಲಸನೇ ಇಲ್ಲ. ಅಂದಮೇಲೆ ನೀನು ಯಾತಕ್ಕೆ ಬಂದಿದ್ಯಾ, ನೀನೇ ಮೊದಲಿಗೆ ಉತ್ತರವನ್ನು ಹೇಳಬೇಕು ಅಂತೇಳಿ. ಪುರುಷ ಸಿಂಹನಾದ ನಿನಗೆ ಇಲ್ಲಿ ಏನು ಕೆಲಸ ಅಂತೇಳಿ. ಎಲ್ಲ ಸಖಿಯರು ತತ್ವಾಭಿಮಾನಿ ದೇವತೆಗಳು ಲಕ್ಷ್ಮೀದೇವಿ ಅಲ್ಲಿರುವಂಥದ್ದು, ಅಲ್ಲಿ ನಿನಗೇನು ಕೆಲಸ ಇಲ್ಲ, ನೀನು ಯಾಕೆ ಬಂದಿದೆಯಾ ಅನ್ನೋದನ್ನು ಹೇಳು ಅಂತ. ಅವಾಗ ಭಗವಂತ ಹೇಳ್ತಾನೆ, ಇಂದೋ ಮುಖಿಯರ ಮಾತಿಗೆಂದೇ ರೇಷನು ನುಡಿದ, ಇಂದು ನಮ್ಮ ಕಾರ್ಯ ನಂದಿನಿಯ ಬಳಿ ಉಂಟು ಅಂತಂದ್ರೆ, ನನಗೆ ಇವತ್ತು ಅವಳ ಹತ್ರನೇ ಪದ್ಮಾವತಿ ಹತ್ರನೇ ಮಾತಾಡಬೇಕಾಗಿದೆ, ಅದೇ ಕೆಲಸಕ್ಕೋಸ್ಕರನೇ ಬಂದಿರುವಂಥದ್ದು. ಅದಕ್ಕೆ ಆವಾಗ ಕೇಳಿದ ತಕ್ಷಣ ಅವನು ಹೇಳ್ತಾನೆ, ನೀನು ಮೊದಲಿಗೆ ಹೇಳು ಅಂತೇಳಿ ಪದ್ಮಾವತಿ ಕೇಳಿದಾಗ, ನನ್ನ ಹೆಸರು ಶ್ರೀನಿವಾಸ ಅಂತ, ನಾನು ಚಂದ್ರಕುಲದಲ್ಲಿ ಹುಟ್ಟಿದ್ದೀನಿ, ನನ್ನ ತಂದೆ ವಸುದೇವ, ತಾಯಿ ದೇವಕಿ ದೇವಿ, ಈ ರೀತಿಯಾಗಿ ಹೇಳಿ, ಅಣ್ಣ ಬಲರಾಮ, ತಂಗಿ ನೋಡು ಸುಭದ್ರೆ, ಸಖ ನನಗೆ ಅಂದರೆ ಮಿತ್ರ ಯಾರು ಅಂತ ಕೇಳಿದ್ರೆ ಅರ್ಜುನ, ಈ ರೀತಿಯಾಗಿ ಎಲ್ಲ ವೃತ್ತಾಂತ ಅಂತ ಹೇಳ್ತಾನೆ. ಅವಾಗ ಮುಂದೆ ಕೇಳಿರ ನಮ್ಮ ಚಂದ್ರಾದ ವೃತ್ತ ಅಂತ ಒಂದು ಬಿಡದ ಲಕ್ರಮದಿಂದ ಬೇಡುವೇನು ಅಂತ, ತಂದೆ ಯಾರು ತಾಯಿ ಯಾರು ಹೇಳ್ದ, ಬಲರಾಮ ಅಣ್ಣ ಅಂತ ಹೇಳ್ದ, ಸಖ ಸ್ನೇಹಿತನಾಗಿರ್ತಕ್ಕಂಥವನು ಅರ್ಜುನ, ಈ ರೀತಿಯಾಗೆಲ್ಲ ಹೇಳಿ, ನನ್ನನ್ನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದ ಕಾರಣದಿಂದ ಕೃಷ್ಣ ಕೃಷ್ಣ ಅಂತ ಕರೀತಾರೆ. ಆಮೇಲೆ ನಾನು ಎಲ್ಲರಿಗಿಂತ ಅತಿಯ ಕಪ್ಪು ಅಂದರೆ ನೀಲಮೇಘಶ್ಯಾಮ, ಈ ವರ್ಣದಿಂದ ಇರೋದ್ರಿಂದನೂ ನನ್ನನ್ನು ಕೃಷ್ಣ ಅಂತ ಕರೀತಾರೆ. ನಮ್ಮ ಗೋತ್ರ ಅನ್ನೋದು ವಸಿಷ್ಠ, ಈ ರೀತಿಯಾಗೆಲ್ಲ ಹೇಳ್ತಾರೆ. ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಅಜ ಪರಮಾತ್ಮ ಜನನ ಮರಣ ಅನ್ನೋದಿಲ್ಲ, ಅಕಸ್ಮಾತ್ ಹೇಳಿದ್ರು ನಾನು ಕೃಷ್ಣ ನಾನು ಎಲ್ಲ ಅಭೇದ ಚಿಂತನೆ ಅಂತ. ಶ್ರೀನಿವಾಸ ಅಥವಾ ಕೃಷ್ಣ ಏನಂದ್ರೆ ಪರಮಾತ್ಮನದೇ ಬೇರೆ ಬೇರೆ ಅವತಾರಗಳಾದ್ರಿಂದ ಎಲ್ಲವೂ ಅಭೇದ ಚಿಂತನೆ ಮಾಡಿದ್ಮೇಲೆ ಅಲ್ಲೂ ಜನನ ಮರಣನ ಚಿಂತನೆ ಮಾಡ್ಲಿಕ್ಕೆ ಬರಲ್ಲ. ಅಂಥದ್ದು ಹುಟ್ಟಿದವರಿಗೆ ಜನ್ಮ ನಕ್ಷತ್ರ ಅಥವಾ ಜನ್ಮ ನಾಮ ಇಂಥದ್ದೆಲ್ಲ ಇರುವಂಥದ್ದು, ಹುಟ್ಟೆ ಇಲ್ಲದೆ ಇರೋರಿಗೆ ಜನ್ಮ ನಕ್ಷತ್ರ ಎಲ್ಲಿಂದ ಬಂತು? ಅಕಸ್ಮಾತ್ ಕೃಷ್ಣ ಅಂತ ಆಗಿದ್ರು. ಭಾಗವತದಲ್ಲೆಲ್ಲ ಕೇಳೋಂಗೆ ರೋಹಿಣಿ ನಕ್ಷತ್ರ ಅಂತ ಹೇಳ್ಬೇಕಿತ್ತು, ಶ್ರವಣ ನಕ್ಷತ್ರ ಅಂತ ಯಾಕೆ ಹೇಳ್ದ ಅಂತ ಹೇಳಿ ಹೇಳಿದ್ದು ವಾಸಿಷ್ಠ ಗೋತ್ರ ಶ್ರವಣ ನಕ್ಷತ್ರ ಅಂತ ಹೇಳಿ ಈ ರೀತಿಯಾಗಿ ಹೇಳಿದ್ದು ಅಂದ್ರೆ ಆ ವಾಸಿಷ್ಠ ಕೃಷ್ಣನು ನಾನೇ ಅಂತ. ಮಹಾಭಾರತ ಆದಿ ಎಲ್ಲ ಗ್ರಂಥಗಳನ್ನ ರಚನೆ ಮಾಡಿದವನೇ ನಾನು, ಅದನ್ನ ಯಾರು ಶ್ರವಣ ಮಾಡ್ತಾರಲ್ಲ ಅವರು ಮಾತ್ರ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಅನ್ಲಿಕ್ಕೋಸ್ಕರ ಆ ವಾಸಿಷ್ಠ ಗೋತ್ರ ಶ್ರವಣ ನಕ್ಷತ್ರ ಇತ್ಯಾದಿಯಾಗಿ ಪದ್ಮಾವತಿಗೆ ಭಗವಂತ ಹೇಳುವಂಥದ್ದು ಅಂತ ಹೇಳಿ ಅದನ್ನೆಲ್ಲ ಯಾರು ಆಚಾರ್ಯರ ಗ್ರಂಥಗಳನ್ನ ಭಾಷೆಗಳನ್ನ ಇದೆಲ್ಲ ತಿಳ್ಕೊಳ್ಳೋದ್ರ ಮೂಲಕ ಅಂದ್ರೆ ಶಾಸ್ತ್ರಜ್ಞಾನದಿಂದಾನೇ ಪರಮಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಹೊರತು ಅದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಯಾಕೆ ತಿಳ್ಕೋಬೇಕು ಅಂದ್ರೆ ಶ್ರವಣನೇ ಮೊದಲ ಸಾಧನ. ಅದಕ್ಕೆ ನಾನು ಶ್ರವಣ ನಕ್ಷತ್ರ ಅಂತ ಈ ರೀತಿಯಾಗಿ ಹೇಳಿದ್ದು, ಈ ರೀತಿಯಾಗಿ ವಿಚಾರ ಮಾಡ್ಬೇಕು ಅಂತ ಹೇಳಿ ವ್ಯಾಖ್ಯಾನಕಾರರೆಲ್ಲ ಹೇಳ್ತಾರೆ. ನಂತರದಲ್ಲಿ ತಾನು ಇವಳು ಯಾರು ಅಂತ ಅವನ್ನೆಲ್ಲ ಕೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ನಮ್ದು ಅತ್ರಿ ಗೋತ್ರ, ನಮ್ಮ ತಂದೆ ಆಕಾಶ ರಾಜ ಅಂತ, ತಾಯಿ ಧರಣಿ ದೇವಿ ಅಂತ, ನಮ್ಮ ಚಿಕ್ಕಪ್ಪ ತೋಂಡಮಾನ ರಾಜ ಅಂತೇಳಿ ಎಲ್ಲವನ್ನು ವಿವರವಾಗಿ ಹೇಳಿ ನನ್ನ ಹೆಸರು ಪದ್ಮಾವತಿ, ಪದ್ಮದಿಂದ ಹುಟ್ಟು ಬಂದೋಳೋದ್ರಿಂದ ನನ್ನನ್ನು ಪದ್ಮಾವತಿ ಪದ್ಮಾವತಿ ಅಂತ ಎಲ್ಲ ಕರೀತಾರೆ. ಈ ರೀತಿಯಾಗೆಲ್ಲ ಹೇಳಿ ಸರಿ ಎಲ್ಲ ವಿವರ ತಿಳ್ಕೊಂಡು ನೀನೇನು ಮಾಡ್ತೀಯ, ನಿನ್ನ ಮಾಡ ನೀನು ಹೋಗು ಅಂತ ಹೇಳ್ತಾಳೆ. ಯಾವಾಗ ಶ್ರೀನಿವಾಸ ಹೇಳ್ತಾನೆ, ಯಾಕೆ ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತಿದ್ಯಾ, ಸ್ವಲ್ಪ ಮೃದುವಾಗಿ ಸಂಭಾಷಣೆ ಮಾಡೋದು ಮೊದಲಿಗೆ ಕಲಿ ಅಂತ. ಅಂದರೆ ಯಾರಲ್ಲೇ ವ್ಯವಹಾರ ಮಾಡಿದ್ರು ಕೂಡ ಮೃದುತ್ವದಿಂದ ವರ್ತನೆ ಮಾಡಬೇಕು ಹೊರತು ಮೊದಲಿಗೆ ಭೇದ ದಂಡ ಈ ರೀತಿಯಾಗಿ ನಿಷ್ಠುರವಾಗಿ ಮಾತಾಡೋದಾಗ್ಲಿ ಈ ರೀತಿ ಯಾವುದನ್ನು ಮಾಡಬಾರ್ದು ಅಂತ ಹೇಳಿ ಜಗತ್ತಿಗೆ ಶಿಕ್ಷಣವನ್ನು ಕೊಡೋದು. ಅವರು ಯಾರು ಯಾತಿಗೆ ಬಂದಿದ್ದಾರೆ, ಅವ್ರು ಯಾರೋ ಮಹಾಮಹಾ ಜ್ಞಾನಿಗಳಿರ್ಬೋದು, ಅವ್ರ ಹತ್ರ ಹೇಗೆ ವ್ಯವಹಾರ ಮಾಡ್ಬೇಕು ಲೋಕದಲ್ಲಿ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರ ಹೇಳೋದು. ಅವಾಗ ಹೇಳ್ತಾನೆ ಶ್ರೀನಿವಾಸ ಒಂದು ಮಾತು ಹೇಳ್ತಾನೆ, ಲೋಕದಲ್ಲಿ ಯಾರು ಹಶ್ವೆಯಿಂದ ಬಂದಿರ್ತಾರಲ್ಲ ಅವರಿಗೆ ಒಂದು ತನ್ನ ಹಾಕಿದ್ರು ಜಗತ್ತಿನಲ್ಲಿ ಪುಣ್ಯ ಅನ್ನೋದು ಬರ್ತಾ ಇದೆ, ಒಂದು ಲೋಟ ನೀರು ಕೊಟ್ಟರು ಕೂಡ ಪುಣ್ಯ ಬರ್ತಾ ಇದೆ. ಅಂಥದ್ದು ನೀನು ನಿಷ್ಠೂರವಾಗಿ ಮಾತಾಡ್ತಿದ್ದೆ, ಈ ರೀತಿಯಾಗಿ ನಿಷ್ಠೂರ ವಚನಗಳನ್ನು ಎಂದಿಗೂ ಆಡಬೇಡ ಅಂಥೇಳಿ. ಅನ್ನಂತೂ ಹಾಕಲಿಲ್ಲ, ನೀರು ಕೊಡಲಿಲ್ಲ, ಅಟ್ಲೀಸ್ಟ್ ಮೃದುವಾದ ಮಾತು ಕೂಡ ಆಡಿಸ್ಲಿಲ್ಲ ಅಂತಂದರೆ ಇದು ಸರಿಯಾಗಿದ್ದು ಅಲ್ಲ, ರೀತಿಯಲ್ಲ. ಅದಕ್ಕೆ ನಾವು ಆದರ ಸತ್ಕಾರ ಎಲ್ಲ ಮಾಡೋದು ಆಮೇಲೆ, ಮೊದಲಿಗೆ ಮೃದುವಾದ ನುಡಿಗಳಿಂದ ಅವರನ್ನು ಯಾರೇ ಬಂದಿದ್ರು ಕೂಡ ಅವರನ್ನು ಈ ರೀತಿಯಾಗಿ ಸತ್ಕಾರ ಮಾಡಬೇಕು ಮಾತಾಡಿಸ್ಬೇಕು ಅಂಥೇಳಿ ಜಗತ್ತಿಗೆ ತಿಳಿಸ್ಕೊಟ್ಟು ಹೇಳ್ತಾನೆ. ಇಷ್ಟು ಮಾಡಿದ್ರೆ ಇದು ಅಂತ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕನ್ಯಾಪೇಕ್ಷೆ ನನಗೆ ಮುಖ್ಯ ಕಾರ್ಯ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ಹಿಂದೆ 28ನೇ ಕಲಿಯುಗದ ಪ್ರಾಪ್ತ ಆಗುವಂಥ ಸಂದರ್ಭದಲ್ಲಿ ಪದ್ಮಾವತಿಯನ್ನು ವಿವಾಹ ಆಗ್ತೀನಿ ಅಂತೇಳಿ ಈ ರೀತಿಯಾಗಿ ಮಾತು ಕೊಟ್ಟಿದ್ದೆ. ಅದರಿಂದ ಈಗ ಮುಖ್ಯ ಕಾರ್ಯ ಅಂದರೆ ಕನ್ಯಾಪೇಕ್ಷೆ ಅಂದರೆ ನನಗೆ ಮುಖ್ಯ ಕಾರ್ಯ ಅಂತೇಳಿ. ಭಗವಂತನಿಗೆ ಗೊತ್ತು ರೂಪ ಸೌಂದರ್ಯ ಲಾವಣ್ಯ ಎಲ್ಲ ವಿಷಯದಲ್ಲೂ ಕೂಡ ವರ ವರ ಅಂದರೆ ವರ ಅಂದರೆ ಮದುವೆ ಆಗ್ಲಿಕ್ಕೆ ಬಂದಂಥ ವರ ಶ್ರೀನಿವಾಸ, ವರ ಅಂದರೆ ಶ್ರೇಷ್ಠ ಅಂತೇಳಿ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ಈ ಲಕ್ಷ್ಮೀದೇವಿ ಅವತಾರಭೂತಳಾದ ಪದ್ಮಾವತಿಯನ್ನೇ ತಾನು ಮದುವೆ ಆಗಬೇಕು ಈ ಎಲ್ಲ ವಿಚಾರಗಳು ಕೂಡ ಗೊತ್ತಿರುವಂಥದ್ದೇ. ಆದ್ದರಿಂದ ನಾನು ಕನ್ಯಾಪೇಕ್ಷೆನೇ ನನಗೆ ಮುಖ್ಯ ಕಾರ್ಯ, ಅದು ಬಿಟ್ಟು ನನಗೆ ಬೇರೆ ಏನು ಕಾರ್ಯ ಇಲ್ಲ, ಅದಕ್ಕಾಗಿ ನಾನು ಬಂದಿದ್ದೀನಿ ಅಂತೇಳಿ. ಅವಾಗ ಅವಳು ಹೇಳ್ತಾರೆ, ನಾನಾದರೂ ಒಬ್ಬಳು ರಾಜಕನ್ಯೆ, ಈ ಸಮಾನ ಧರ್ಮ ಇರುವಂಥವ್ರ ಕಡೆಗೆ ವಿವಾಹ ಆಗಬೇಕು ಅಂತ. ಶ್ರೀಮಂತಿಕೆಯಲ್ಲಿ ವಿದ್ಯೆಯಲ್ಲಿ ಸೌಂದರ್ಯದಲ್ಲಿ ಎಲ್ಲರೂ ಕೂಡ ಪರಸ್ಪರ ಸಮಾನ ಆಗಿದ್ದರೆ ಮಾತ್ರ ಸಂಬಂಧ ಅನ್ನೋದು ಜಗತ್ತಿನಲ್ಲಿ ನೋಡಲಿಕ್ಕೆ ಚೆನ್ನಾಗಿರ್ತದೆ, ಇಲ್ಲಾಂದರೆ ಸರಿ ಇರಲ್ಲ. ಅದರಿಂದ ನಾನು ರಾಜಕನ್ಯೆ, ನಿನ್ನ ಜೊತೆಗೆ ವಿವಾಹ ಮಾಡಲಿಕ್ಕೆ ಆಗಲಿಕ್ಕೆ ಕಷ್ಟ ಆಗುತ್ತೆ, ಅದಾಗಲ್ಲ. ಈಗ ಅಕಸ್ಮಾತ್ ಏನಾದ್ರೂ ನಮ್ಮ ತಂದೆ ಆಕಾಶ ರಾಜ ಇಲ್ಲಿಗೆ ಬಂದ ಅಂತಾದರೆ ನಿನ್ನನ್ನು ಕಟ್ಟಿ ಹಾಕಿ ನಿಗಡ ಬಂಧನದಲ್ಲಿ ಇಟ್ಟುಬಿಡ್ತಾನೆ ಅಂತ. ಏನು ನಿಗಡ ಬಂಧನದಲ್ಲಿ ಇಡ್ತಾನೆ ಅಂತ ಮೊದಲಿಗೆ ಅವಳು ಹೇಳಿದ್ಲು ಅಂತ ಕೇಳಿದ್ರೆ, ಆಕಾಶರಾಜ ಮಹಾಮಹಿಮ ಜ್ಞಾನಿ ಜ್ಞಾನವಂತವನು, ಜ್ಞಾನವನ್ ಇಲ್ಲಾಂದ್ರೆ ಪರಮಾತ್ಮನನ್ನ ಅಳಿಯನನ್ನಾಗಿ ಪಡಿಬೇಕು ಅಂತ ಅಂದ್ರೆ ಅವನ ಸಾಧನೆ ಇಟ್ಟಿರ್ಬೇಕು, ಸಂಪತ್ತು ಇಟ್ಟಿರ್ಬೇಕು. ಅದರಿಂದ ಅಂತ ಜ್ಞಾನಿ ಅವನು, ಅವನು ಬಂದು ನಿನ್ನನ್ನು ಸದ್ದು ಭಕ್ತಿ ಪಾಶದಲ್ಲಿ ಕಟ್ಟಿ ಹಾಕ್ತಾನೆ ಅಂತೇಳಿ, ಕಟ್ಟಿ ಅರಮನೆಯೊಳ ಜೈಲಲ್ಲಿ ಇಡ್ತಾನೆ ಬಂದಿಕಾನಲ್ಲಿ ಅಂತ ಅರ್ಥ ಮಾಡಬಾರ್ದು. ಅವನನ್ನ ಸದ್ದು ಭಕ್ತಿ ಪಾಶದಲ್ಲಿ ಕಟ್ಟಿ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ನಮ್ಮ ಅಪ್ಪ ಅನ್ನೋನು ಇಷ್ಟು ಎಲ್ಲ ಜ್ಞಾನ ಇರೋನು ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತೇಳಿ. ಅದಕ್ಕೆ ನೀನು ಮನೆಗೆ ಹೋಗಿ ನಿನ್ನ ಪ್ರಾಣ ಉಳಿಸ್ಕೊಳ್ಳೋ ಒಳ್ಳೆಯದು, ಇಲ್ಲಾಂದರೆ ಈ ರೀತಿಯಾಗಿ ಅನರ್ಥ ಆಗ್ತಾ ಇದೆ ಈ ರೀತಿಯಾಗಿ ಆಗೋದ್ರಿಂದ ನೀನು ಸರಿ ಬದುಕೋ ಆಸೆ ಇದೆ ಅಂತಾದರೆ ನೀನು ಮೊದಲು ಮನೆಗೆ ಹೋಗು ಅಂತೇಳಿ ಈ ರೀತಿಯಾಗಿ ನನ್ನ ಹತ್ರ ಎಲ್ಲ ಸಂಭಾಷಣೆ ಮಾಡ್ತಾ ನೀನು ಇಲ್ಲೇ ನಿನ್ಬೇಡ, ಅಕಸ್ಮಾತ್ ಆಕಾಶರಾಜ ಬಂದರೆ ತೊಂದರೆ ಆಗತ್ತೆ ಅಂಥೇಳಿ. ಅವಾಗ ಅವನು ಹೇಳ್ತಾನೆ ಶ್ರೀನಿವಾಸ, ಜಾಣೆ ನಿನ್ನ ಬಿಡೆನು ಎನ್ನ ಪ್ರಾಣ ಹೋದರು, ಪ್ರಾಣ ದರಸಿ ಎನ್ನ ಪಟ್ಟ ರಾಣಿಯಾಗಿರು. ನೀನು ಜಾಣೆ ಅಂದರೆ ನನಗೆ ಅನುರೂಪಳಾಗಿರ್ತಕ್ಕಂಥವಳು ಒಂದು ಲಕ್ಷ್ಮೀದೇವಿಯನ್ನು ಬಿಟ್ಟು ಉಳಿದವರಲ್ಲಿ ಯಾರಲ್ಲೂ ನಾನು ವಿವಾಹ ಆಗ್ಲಿಕ್ಕೆ ಆಗಲ್ಲ, ನಾನು ನನ್ನ ಪ್ರಾಣ ಹೋದರೂ ಕೂಡ ನಾನು ನಿನ್ನ ಬಿಡ್ಲಿಕ್ ಸಾಧ್ಯ ಇಲ್ಲ, ಕಾರ್ಯ ಅಂತೆ ಮರಣಂ ಧ್ರುವಂ, ಅಕಸ್ಮಾತ್ ಕಾರ್ಯ ಮುಗಿದ್ಮೇಲೆ ಮರಣ ಬಂದ್ರೆ ನನಗೇನ್ ಚಿಂತೆ ಇಲ್ಲ. ಯಾಕಂದ್ರೆ ಅಜ ಅವನಿಗೆ ಮರಣದ ಪ್ರಶ್ನೆನೇ ಇಲ್ಲ, ಆದ್ರಿಂದ ಈ ರೀತಿ ಎಲ್ಲ ಮಾತನ್ನ ಆಡ್ತಾ ಇರ್ತಾನೆ. ಆವಾಗ ಪದ್ಮಾವತಿ ಹೇಳ್ತಾಳೆ, ಲೋಕದಲ್ಲಿ ನಾನು 3 ಜನರನ್ನ ನೋಡಿದೀನಿ, ಒಬ್ರು ಉತ್ತಮರು, ಒಬ್ರು ಮಧ್ಯಮರು, ಒಬ್ರು ಅಧಮರು ಅಂತೇಳಿ 3 ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿದೀನಿ. ಅದರಲ್ಲಿ ಏನು ಕೇಳಿದ್ರೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಅವರು ದುಡ್ಡಿಗೋಸ್ಕರ ಅಂದ್ರೆ ಧನ ಸಂಪಾದನೆಗೋಸ್ಕರನೇ ಇರ್ತಾರೆ, ಅವರಿಗೆ ಮಾನ ಮುಖ್ಯ ಅಲ್ಲ ಅಂತೇಳಿ, ಅವ್ರು ಅಧರ್ಮರು ಅಂತೇಳಿ. ಅಂದ್ರೆ ಅವ್ರಿಗೆ ಧನ ಒಂದು ಪ್ರಾಪ್ತಿ ಆದ್ರೆ ಅದಕ್ಕೋಸ್ಕರ ಅವ್ರು ಏನ್ ಕೆಲಸನೂ ಬೇಕಾದ್ರು ಮಾಡ್ತಾರೆ, ಅವರಿಗೆ ಮಾನ ರಕ್ಷಣೆ ಮಾಡ್ಕೋಬೇಕು ಈ ರೀತಿಯಾಗಿ ಅರ್ಥ ಇರೋದಿಲ್ಲ, ಅವ್ರು ಅಧಮರು ಅಂತೇಳಿ. ಇನ್ನ ಧನ ಮತ್ತೆ ಮಾನ ಎರಡನ್ನೂ ಇಚ್ಛೆ ಪಡೋ ಒಂದು ವರ್ಗ ಇದೆ, ಅವರನ್ನ ಮಧ್ಯಮರು ಅಂತ ಕರಿತೀವಿ. ಇನ್ನ ಕೇವಲ ಮಾನಕ್ಕಾಗಿ ಪ್ರಯತ್ನ ಮಾಡ್ತಾರೆ, ಅದನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಏನ್ ಬೇಕಾದ್ರೂ ಕಳ್ಕೊಳ್ಳಿಕ್ ರೆಡಿ ಇರ್ತಾರಲ್ಲ, ಅಂತವ್ರನ್ನ ಉತ್ತಮರು ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು 3 ಜನನ್ನ ನೋಡ್ತೀವಿ. ಅದರಲ್ಲಿ ನೀನು ಪ್ರಾಣನೂ ಉಳಿಸ್ಕೊಳ್ಳಲ್ಲ, ಏನೂ ಇಲ್ಲ, ನನ್ನ ಹತ್ರ ಮಾನ ಅಂತೂ ಉಳಿಸ್ಕೋಬೇಕು ಅಂತ ಆದ್ರೆ ನೀನು ಫಸ್ಟ್ ನಿಮ್ಮಪ್ಪ ನಿಮ್ಮ ಮನೆಗೆ ವಾಪಸ್ ಹೋಗು. ಈ ರೀತಿಯಾಗಿ ನೀತಿ ಶಾಸ್ತ್ರ ಇರೋದು ಅಂತೇಳಿ ಭಗವಂತಂಗೆ ನೀತಿ ಶಾಸ್ತ್ರವನ್ನ ಆ ಪದ್ಮಾವತಿ ನೋಡು ಉಪದೇಶ ಮಾಡ್ತಾಳೆ. ಅದಕ್ಕೆ ನೀನು ವಾಪಸ್ ಹೋಗು, ಅದರಿಂದ ನಿನ್ನ ಪ್ರಾಣ ಉಳಿಯತ್ತೆ ಅಂತೇಳಿ. ಏನು ಮಾತು ಹೇಳಿದ್ರು ಇವನು ಶ್ರೀನಿವಾಸ ಯಾವ ಮಾತನ್ನು ಕೇಳೋದೇ ಇಲ್ಲ. ಅವಾಗ ಹೇಳ್ತಾನೆ, ಅವಳು ಹೇಳ್ತಾಳೆ, ತಂದೆ ತಾಯಿ ಬಿಟ್ಟು ಮರಣ ಇಂದು ಬೆಸವು, ಹಂದಿ ನಾಯಿ ಹದ್ದು ಕಾಗೆ ತಿಂದು ಬಿಡುವು ಅಂತ. ನೋಡು, ನಿನ್ ತಂದೆ ತಾಯಿ ಯಾರು ಇಲ್ಲದೆ ಇರೋಂತ ಅನಾಥನಾಗಿ ಇಲ್ಲಿ ಸತ್ತೋದಿ ಅಂದ್ರೆ, ನಿನ್ ಹೆಣ ಅಂದ ಹಂದಿ ನಾಯಿ ಯಾವ್ದೋ ತಿಂದು ಹೋಗತ್ತ, ಅದು ಸಂಸ್ಕಾರ ಕೂಡ ಆಗಲ್ಲ. ಅದರಿಂದ ನೀವು ಈ ರೀತಿಯಾಗೆಲ್ಲ ಎಲ್ಲೋ ಬಂದು ಎಲ್ಲ ನಾವೆಲ್ಲ ಸ್ತ್ರೀಯರು ಸಖಿಯರೆಲ್ಲ ಇರೋಂತ ಈ ಜಾಗದಲ್ಲಿ ಬಂದು ಮೊದಲಿಗೆ ನಿನ್ಗೆ ಇಲ್ಲಿ ಪುಷ್ಪ ಸಂಗ್ರಹ ಮಾಡಕ್ ಬಂದಿರೋ ಈ ಉದ್ಯಾನವನದಲ್ಲಿ ನಿನಗೇನು ಕೆಲಸನೇ ಇಲ್ಲ, ಸಾಲದೇ ಇರೋದಕ್ಕೆ ಇಷ್ಟೆಲ್ಲ ಮಾತು ಜಾಸ್ತಿ ಆಡ್ತಿದ್ಯಾ, ಇದೆಲ್ಲ ಸರಿ ಇಲ್ಲ. ಅಕಸ್ಮಾತ್ ನೀ ಏನಾದ್ರೂ ಸತ್ತು ಹೋದ್ರೆ ಮುಂದೆ ಹಿಂಗೆಲ್ಲ ಅನರ್ಥ ಆಗ್ತಾ ಇದೆ, ಅದರಿಂದ ನೀನು ವಾಪಸ್ ಹೋಗ್ಬೇಕು, ಅನಾಥನಂತೆ ನೀನು ಸಾಯ್ಬೇಡ ಅಂತೆಲ್ಲ ಹೇಳ್ತಾಳೆ. ಅವಾಗ ಶ್ರೀನಿವಾಸ ಹೇಳ್ತಾನೆ, ನನ್ನ ಹಣೆ ಬರೋಣ ಬಹುಶಃ ಜಗತ್ತಿನಲ್ಲಿ ಇನ್ಯಾರಿಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜಗತ್ತಿನಲ್ಲಿ ಎಲ್ಲರ ಭವಿಷ್ಯವನ್ನು ನಿರ್ಧಾರ ಮಾಡೋನೇ ಅವನು. ನಾವು ಹುಟ್ಟೋದಕ್ಕೆ ಮುಂಚೆನೆ ನಮ್ಮ ಭವಿಷ್ಯ ಇಂಥಲ್ಲಿ ನಾವು ಜನ್ಮ ತಾಳಬೇಕು, ಇಂಥದೇ ನಮ್ಮ ಸ್ವರೂಪ ಯೋಗ್ಯತೆ ಅನ್ನೋದು ನಿರ್ಧಾರ ಆಗಿರೋಂಥದ್ದು. ಅಂಥ ಭಗವಂತನ ಹಣೆ ಬರ ಯಾರು ಬದಲಾಯಿಸಿದ್ ಬರ್ತೆ, ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಹಣೆ ಬರವನ್ನು ಬದಲಾಯಿಸೋಕೆ ಬಹುಶಃ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟು ಹೇಳಿದ್ರು ಕೇಳಲ್ಲ ಅಂತ ಆದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಕುದುರೆ ಏರಿ ಮತ್ತೆ ಪದ್ಮಾವತಿ ಸಮೀಪಕ್ಕೆ ಅವನು ಬರ್ತಾ ಇದ್ದಾನೆ. ಅವಾಗ ಅವಳಿಗೆ ಸಿಟ್ಟು ಬರುತ್ತೆ, ಪದ್ಮಾವತಿ ಇಷ್ಟು ಹೋಗು ಅಂದ್ರೂ ಮತ್ತೆ ಇನ್ನು ಹತ್ರನೇ ಬರ್ತೀಯಲ್ಲ ಇವನು ಅಂತೇಳಿ ಸಿಟ್ಟು ಬರುತ್ತೆ. ಅವಾಗ ಹೇಳ್ತಾಳೆ, ಸೊಲ್ಲ ಕೇಳಿ ಸಿಟ್ಟಿನಿಂದ ನಿಲ್ಲೋ ಎಂದಳು, ಎಲ್ಲ ಗೆಳೆತರಿಂದ ಕೋಡಿ ಕಲ್ಲು ಒಗೆದಳು, ಕಲ್ಲು ತಾಗಿ ಕುದುರೆ ಭೂಮಿಯಲ್ಲಿ ಬಿದ್ದಿತು, ಬಲ್ಲಿದ ನಂತ ದ್ರೀಶನಲ್ಲಿ ಸ್ಮರಿಸಿತು. ಕಲ್ಲಿನಿಂದ ಪರಸ್ಪರ ಹೊಡೆದಾಟ ಆಯಿತು, ಪದ್ಮಾವತಿ ಕಲ್ಲು ಹುಡುಕಳ, ಕುದುರೆ ಸತ್ತೇ ಹೋಗುತ್ತೆ. ಕುದುರೆ ಯಾರೋ ಹಿಂದೆ ಹೇಳಿದ್ವಿ, ವಾಯುದೇವರೇ ಕುದುರೆಯಾಗಿ ಬಂದಿದ್ದು. ಅವರ ಕೆಲಸ ಏನು? ಪದ್ಮಾವತಿಯನ್ನ ಶ್ರೀನಿವಾಸನನ್ನ ಸಮಾಗಮ ಮಾಡಿಸೋದು, ಭೇಟಿ ಮಾಡಿಸೋ ಕೆಲಸ ಇತ್ತು. ಅವ್ರ ಕೆಲಸ ಮುಗಿತು, ಮುಗಿದ ನಂತರ ಆ ಕುದುರೆಯ ದೇಹದಿಂದ ಹೊರಗೆ ಬಂದರು. ಜಗತ್ತಿನಲ್ಲಿ ಇಲ್ಲಿ ಆವಾತನು ದೇಹದಿರೆ ಹರಿಯುತ್ತಾ ನೆಲೆಸಿರು, ಅಲ್ಲಿ ತನಕ ಹರಿಯು ಇರ್ತಾನೆ. ಯಾವಾಗ ವಾಯುದೇವರು ಹೊರಗೆ ಬಂದ್ರು, ಶ್ರೀಹರಿನೂ ತಾನು ಅಲ್ಲಿಂದ ಹೊರಗೆ ಬರ್ತಾನೆ. ಆ ಜಡಭೂತವಾದ ಕುದುರೆ ಅನ್ನೋದು ಬಿದ್ದು ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಈ ರೀತಿಯಾಗಿ ಅರ್ಥ ಆಗುವಂಥದ್ದು. ಆ ನಂತರದಲ್ಲಿ ಇಷ್ಟೆಲ್ಲ ಆಗಿ ಆ ಕುದುರೆ ಯಾವಾಗ ಸತ್ತೋಗುತ್ತೋ ಪದ್ಮಾವತಿ ಗಾಬರಿಯಾಗಿ ಮೂರ್ಛೆ ಹೋಗ್ಬಿಡ್ತಾಳೆ. ಇದೆಲ್ಲ ನೋಡ್ತಾನೆ ಶ್ರೀನಿವಾಸ, ಒಂದ್ಸಲ ಆಲೋಚನೆ ಮಾಡ್ತಾನೆ, ಯಾಕೆ ಈ ತರ ಎಲ್ಲ ಅನರ್ಥಗಳಾದವು? ಲೋಕದಲ್ಲಿ ನಾವು ಅನ್ಕೊಂಡಿದ್ದಾಗಲ್ಲ ಸರಿ, ಆದ್ರೆ ಆಗಬಾರದ್ದು ಕೆಲವು ಸಲ ಘಟನೆ ಆಗತ್ತಲ್ಲ. ಈ ರೀತಿ ಎಲ್ಲ ಯೋಚನೆ ಮಾಡದಂತೆ ನಡೆಸ್ತಾನೆ. ಈ ರೀತಿಯಾಗಿ ಅನರ್ಥ ಯಾಕೆ ಆಯ್ತು ಅಂದ್ರೆ, ನಾವು ಪರಸ್ಪರ ಭೇಟಿ ಆಯ್ತು, ಸ್ವಲ್ಪ ಜಗಳ ಆಯ್ತು, ಆಮೇಲೆ ನಾನು ಬಂದಿದ್ದ ವಾಹನ ಪಂಚರ್ ಆಯ್ತು, ಈ ತರ ಸತ್ತೋಯ್ತು ಆ ಕುದುರೆ, ಈ ರೀತಿ ಎಲ್ಲ ಆಗತ್ತಲ್ಲ, ಈ ಅನರ್ಥಗಳಿಗೆಲ್ಲ ಕಾರಣ ಏನು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಯೋಚನೆ ಮಾಡದಂತೆ ನಟನೆ, ಭಗವಂತಂದೇ ನಾನಾಲೋಚನೆಯ ಜ್ಞಾನ ಆದ್ರಿಂದ ಯೋಚನೆ ಮಾಡದಂತೆ ನಟನೆ ಮಾಡ್ತಾನೆ. ಅವಾಗ ಹೇಳ್ತಾಳೆ, ಲೋಕದಲ್ಲಿ ತಾಯಿ ಎಂಬಾಕೆ ಪರ ದೇವ ಜೀವನ ಕಾಲ ಬೇಡದಲ್ಲಿ ಆ ಕಾಲದಲ್ಲಿ ಹೊರಟೆ, ಆ ಕಾರಣದಿಂದ ನನಗೆ ಸೋಕಿದಿ ಸಂಕಟವು ಮಾಡಿದ ಕರ್ಮ ಫಲ ದೊರೆಯದಿರದು. ಅದಕ್ಕೆ ನಾನು ಮನೆಯಿಂದ ಹೊರಲು ಹೋಗ್ಬೇಕಾದ್ರೆ ತಂದೆ ತಾಯಿ ಯಾರಿಗೂ ನಮಸ್ಕಾರನೇ ಮಾಡಲಿಲ್ಲ, ಹಾಗೆ ಹೊರಟೆ ಅಂತ. ಯಾವುದೋ ಕೆಲಸಕ್ಕೆ ಹೊರಟಿರ್ತೀವಿ, ನಮಗಿಂತ ಹಿರಿಯರು ಗುರುಗಳು ಯಾರು ಎದುರಿಗೆ ಸಿಗ್ತಾರೋ ಅವ್ರು ನಮಸ್ಕಾರ ಮಾಡಬಂದ್ವಿ ಅಂದರೆ ಮುಂದೆ ಎಂಥದೋ ವಿಪತ್ತು ಆಗಬೇಕಾಗಿರ್ತಲ್ಲ, ಅದು ತಾನೇ ತಾನೇ ಪರಿಹಾರ ಆಗತ್ತೆ ಅಂತ ಲೋಕಕ್ಕೆ ಶಿಕ್ಷಣವನ್ನು ಕೊಡ್ತಾನೆ ಭಗವಂತ. ಆ ರೀತಿಯಾಗಿ ನಾನು ನಮಸ್ಕಾರ ಮಾಡದೆ ಹಾಗೆ ಹೊರಟೆ, ಯಾಕಂದ್ರೆ ನಾನು ಅಜ, ನನ್ನ ಜನನೇ ಇಲ್ಲ ಅಂದ್ರೆ ತಾಯಿ ಎಲ್ಲಿಂದ ಬರಬೇಕು? ತಾಯಿಯಂತೆ ಇದ್ದ ಬಕುಲಾವತಿಗೆ ನಾನು ನಮಸ್ಕಾರ ಮಾಡಲೇಬೇಕಾಗಿತ್ತು, ನಾನು ನಮಸ್ಕಾರ ಮಾಡದೆ ಬಂದಿದ್ದರಿಂದ ಈ ರೀತಿಯಾಗಿತ್ತು. ಅದರಿಂದ ಮಾಡಿದ ಕರ್ಮಫಲ ದೊರೆಯದಿರೋದು, ನಾವು ಮಾಡಿದ ಕರ್ಮವನ್ನು ನಾವೇ ಉಣಬೇಕಾದ್ರೆ ಫಲವನ್ನು, ಹೊರತು ಬೇರೆ ಯಾರಿಗೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋದನ್ನ ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ. ಹಿಂದಿನ ಜನ್ಮದಲ್ಲಿ ಬಗ್ಗಲಾವತಿ ಏನಿದ್ದು ಅವಳು ಇದು ಸೇವೆಯನ್ನು ನಾನು ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು. ಹಿಂದಿನ ಅವತಾರ ಜನ್ಮ ಅಂದರೆ ಜನ್ಮವೆಂಬುದು ಅವತಾರ ಅಂತ ಹೇಳ್ತೀವಲ್ಲ ಲಕ್ಷ್ಮೀ ಶೋಭಾನಲ್ಲಿ, ಆವಾಗ ನಾನು ಗೋಕುಲಾವತಿ ಸೇವೆಯನ್ನ ಯಶೋಧೆ ಆಗಿದ್ದಲ್ಲ, ಆವಾಗ ನಾನು ಅವಳ ಸೇವೆಯನ್ನು ಏನು ಮಾಡಲಿಲ್ಲ. ಒಬ್ಬ ಮಗನಾಗಿ ತಾಯಿಗೆ ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕಾಗಿತ್ತೋ ಆ ಎಲ್ಲ ಕರ್ತವ್ಯಗಳನ್ನು ನಾನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಕಾಣ್ತಾ ಇದೆ. ಆದ್ರಿಂದ ಈ ರೀತಿಯಾಗದ ಸಂಕಟ ದುಃಖ ಅನ್ನೋದು ನನಗೆ ಪ್ರಾಪ್ತವಾಗಿದೆ. ಅದಕ್ಕೆ ಯಾಕಂದ್ರೆ ಜಗತ್ತಿನಲ್ಲಿ ತಾಯಿ ಕೆಲಸ ಏನೋ, ಮಗನಿಗೋ ಮಗಳಿಗೋ ಯೋಗ್ಯ ವರನೋ ವಧುವನ್ನೋ ಹುಡುಕಬೇಕು. ಆ ಎಲ್ಲ ಕೆಲಸವನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದು ಅವಳ ಕೆಲಸ. ಇವತ್ತು ಬಹುಶಃ ನಾನು ತಾಯಿಗೆಲ್ಲ ಆ ಸೇವೆ ಏನು ಮಾಡಬೇಕಾಗಿತ್ತು ನಾನು ಮಾಡಿದ್ರೆ ಇಂಥ ಪರಿಸ್ಥಿತಿ ಬರಲಿಲ್ಲ. ನಾನೇ ಕನ್ಯಾಪೇಕ್ಷೆ ಮಾಡ್ಕೊಂಡು ಎಲ್ಲ ಹೋಗಿ ನಾನೇ ಹುಡುಕೊಂಡು ಬರೋದು ಈ ರೀತಿ ಎಲ್ಲ ಅನರ್ಥಗಳಾಗ್ತಿರ್ಲಿಲ್ಲ. ನಾನು ಅವಾಗ ಸರಿಯಾಗಿ ಸೇವೆ ಮಾಡದೇ ಇದ್ದಿದ್ದರಿಂದ ಇಂಥದ್ದಾಗಿದೆ. ಕೊನೆ ಹಿಂದಿನ ಸಲ ಸೇವೆ ಮಾಡಲಿಲ್ಲ ಹಿಂದಿನ ಅವತಾರದಲ್ಲಿ, ಸರಿ ಈಗ ಬರೋ ಕಾಲಕಾರ ನಮಸ್ಕಾರ ಆಗಿದ್ರೆ ಮುಂದೆ ಬರಬಹುದಾದ ವಿಪತ್ತುಗಳನ್ನ ಆಗ್ತಿತ್ತು, ಆ ಕೆಲಸನ ನಾನು ಮಾಡಲಿಲ್ಲ ಈ ರೀತಿಯಾಗಿ ಹೇಳಿ ಅವಾಗ ಇದೆಲ್ಲ ಮಾಡದೇ ಇದ್ದಿದ್ದರಿಂದ ಆಗಿದೆ. ಅವಳನ್ನ ಬಕುಲಾದೇವಿ ಪರಮಾತ್ಮನಿಗೆ ರಾಸಿನೇ ಸರಿ, ಆದರೂ ಕೂಡ ಈಗ ತಾಯಿಯ ಸ್ಥಾನದಲ್ಲಿ ಇದೆಲ್ಲ ಅವಳು ಕರ್ತವ್ಯವನ್ನು ಮಾಡಬೇಕಾಗಿತ್ತಲ್ಲ, ಅದನ್ನು ಪೂರ ಮಾಡಲಿಕ್ಕೆ ಅವಳು ಆಗ್ತಿಲ್ಲ. ಯಾಕಂದ್ರೆ ನಾನು ಈ ಥರ ಎಲ್ಲ ಮಾಡಿದ್ದೆ ಈ ರೀತಿಯಾಗೆಲ್ಲ ಹೇಳಿಲ್ಲ, ಲೋಕಕ್ಕೆ ಶಿಕ್ಷಣ ಕೊಡ್ತಾನೆ. ಅದಕ್ಕೆ ಅಕಸ್ಮಾತ್ ಈ ಇದುವರೆಗೆ ಮಾಡಲಿಲ್ಲ, ಸರಿ ಮುಂದಾರ ಮಾಡಿದ್ರೆ ಅದರಿಂದ ಒಂದು ಕಿಂಚಿತ್ ಪುಣ್ಯ ಅನ್ನೋದು ಬರ್ತಾ ಇದೆಯಲ್ಲ, ಅವಾಗಿನ ಹಿಂದಿನ ಪಶ್ಚಾತ್ತಾಪ ಪಟ್ಕೊಂಡು ಕೂತ್ರೆ ಕೆಲಸ ಆಗಲ್ಲ. ಈಗ ಆಗಿದ್ದು ಆಗೋಗಿದೆ, ಮುಗಿದೋಗಿದೆ, ಅದನ್ನು ಏನು ಮಾಡ್ಲಿಕ್ಕಾಗಲ್ಲ. ಮುಂದಾರ ನಾನು ಇದನ್ನು ತಿದ್ದುಕೊಂಡು ಈಗಾರ ಸ್ವಲ್ಪ ಸೇವೆ ಅನ್ನೋದು ಮಾಡಿದ್ರೆ ಮುಂದಿನ ಕಾರ್ಯವನ್ನು ಬಕುಲಾವತಿ ನನಗೆ ಮಾಡಿ ಈ ಪದ್ಮಾವತಿಯನ್ನ ಹೇಗ್ ಬೇಕೋ ಹಾಗೆ ಘಟನೆ ಮಾಡಿಸ್ತಾಳೆ. ಅದರಿಂದ ಈಗಾರ ನಾನು ಅವಳು ಸೇವೆ ಮಾಡ್ತೀನಿ ಈ ರೀತಿಯಾಗಿ ಅವನು ಚಿಂತನೆಯನ್ನ ಮಾಡ್ತಾನೆ. ಆ ಇಷ್ಟ ಆದ್ಮೇಲೆ ಈ ಕಡೆ ಆ ಪದ್ಮಾವತಿಯ ಸಖಿ ಮೂರ್ತಿ ಹೋಗಿರ್ತಾಳೆ, ಆ ಸಖಿಯರೆಲ್ಲ ಅರಮನೆಗೆ ಬರ್ತಾರೆ, ಅವಳನ್ನ ಪಲ್ಲಕ್ಕಿ ಒಳಗೆ ಕೂಡಿಸ್ಕೊಂಡು ಅರಮನೆಗೆ ಬರ್ತಾರೆ. ಬಂದು ಆಕಾಶ ರಾಜಂಗೆ ಎಲ್ಲ ಕತೆ ಹೇಳ್ತಾರೆ, ನಾವು ಈ ಥರ ಪುಷ್ಪ ಸಂಗ್ರಹಕ್ಕೆ ಹೋಗಿದ್ವಿ, ಈ ರೀತಿ ಎಲ್ಲ ಆಯಿತು, ಅಲ್ಲಿ ಮನ್ಮಥನಂತಹ ಅಂದರೆ ಕಂದರ್ಪ ಕೋಟಿಗಳ ಗೆಲ್ಲುವ ಸೌಂದರ್ಯ, ಅಂದರೆ ಕೋಟಿ ಕೋಟಿ ಮನ್ಮಥರನ್ನು ಒಟ್ಟಿಗೆ ಸೇರಿಸಿದ್ರು ಕೂಡ ರೂಪ ಲಾವಣ್ಯದಿಂದ ಸರಿಸಾಟಿ ಮಾಡಲಿಕ್ಕೆ ಆಗದೆ ಇರೋಂಥ ಒಬ್ಬ ಸುಂದರ ಪುರುಷನನ್ನು ಅವಳು ನೋಡಿದ್ಲು. ಆ ನಂತರದ ನಮಗೂ ಅವ್ರಿಗೂ ಮಾತಿನ ಚಕಮಕಿ ಅನ್ನೋದು ನಡೀತು. ಆಮೇಲೆ ಪರಸ್ಪರ ಕಲ್ಲು ಆಟನ ಎರಚಿದ್ದು ಎಲ್ಲ ಆಯಿತು. ಅವಾಗ ಅವನು ತಂದಿರತಕ್ಕಂಥ ವಾಹನ ಕುದುರೆ ಏನಿತ್ತು ಅಶ್ವವಾಹನ ಅದು ಸತ್ತೋಯ್ತು. ಈ ರೀತಿಯಾಗಿ ಎಲ್ಲ ವೃತ್ತಾಂತವನ್ನು ಕೂಡ ಆಕಾಶ ರಾಜಂಗೆ ತಿಳಿಸ್ತಾನೆ. ಆಮೇಲೆ ಆ ಶ್ರೀನಿವಾಸ ಏನು ಮಾಡ್ದ, ಕಿರಾತ ರೂಪಿ ಬೇಟೆ ಗಾರನ ರೂಪದಲ್ಲಿ ಬಂದಿರ್ತಾರಲ್ಲ, ಅವನು ಆ ಕುದುರೆಯನ್ನು ತಗೊಂಡು ಹೋಗಲಿಲ್ಲ, ಸತ್ತೋಗಿದ್ದ ಕುದುರೆನ ಅಲ್ಲೇ ಬಿಟ್ಟು ತಾನು ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡ್ದ. ಈ ರೀತಿ ಯಾಕೆ ಉತ್ತರಾಭಿಮುಖವಾಗಿ ಪ್ರಯಾಣ ಅಂತಂದ್ರೆ ಮುಂದೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಆಮೇಲೆ ಮಂಗಳ ಕಾರ್ಯವನ್ನೇ ನಡೆಯುವಂಥದ್ದು ಈ ಕತೆ ಇರೋದು. ಅದರಿಂದ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡ್ದ ಈ ರೀತಿ ಇದೆ, ಕುಬೇರನ ಸ್ಥಾನ ಉತ್ತರ. ಅದರಿಂದ ಈ ರೀತಿ ಎಲ್ಲ ಆಗಿದ್ದು ಹೀಗೆಲ್ಲ ಹೇಳಿ ಇವಳು ಮೂರ್ಛೆ ಹೋಗಿದ್ದನ್ನೆಲ್ಲ ಹೇಳಿ ಅವ ವೃತ್ತಾಂತವನ್ನೆಲ್ಲ ತಿಳಿಸ್ತಾರೆ. ಅವಾಗ ತಾಯಿ ಬಂದು ಅವ ಪದ್ಮಾವತಿನ ಕೇಳ್ತಾಳೆ, ಧರಣಿದೇವಿ ಯಾಕೆ ಏನಾಯ್ತು, ನೀನೇನಾರು ಮಾತಾಡು ಎಲ್ಲ ಹೇಳ್ತಾಳೆ, ಏನು ಮಾಡಿದ್ರು ಮಗಳು ಏನು ಮಾತಾಡಲ್ಲ ಏನು ಇಲ್ಲ. ಅವಾಗ ಎಲ್ಲ ಅಲ್ಲ ಅರಮನೆಯಲ್ಲಿ ಇರ್ತಕ್ಕಂಥ ಪರಿಚಾರಕರು ಎಲ್ಲ ತಲೆಗೊಬ್ಬರು ನಮ್ಮ ಸಲಹೆ ಕೊಡ್ತಾರೆ, ಪಿತ್ತ ತಲೆಗೇರಿರ್ಬೋದು ಅದಕ್ಕೆ ಮಾತಾಡ್ತಿಲ್ಲ, ಬಿಸ್ತೊತ್ತಲ್ಲಿ ಹೋಗಿದ್ದಾಳೆ, ಅಥವಾ ಭೂತ ಪ್ರೇತ ಪಿಶಾಚಿ ಈ ಯಾವ್ದಾರೋ ಬಾಧೆ ಇರ್ಬೋದೇನೋ ಅದಕ್ಕೆ ಮಾತಾಡಿಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಗ್ರಹಗಳ ಬಾಧೆ ಇದ್ದರೂ ಇರ್ಬೋದೇನೋ ಅದಕ್ಕೆ ಅವಳು ಮಾತಾಡ್ತಿಲ್ಲ, ಸರಿಯಾಗೆಲ್ಲ ವಿಚಾರ ಮಾಡಿರಿ ಈ ರೀತಿಯಾಗೆಲ್ಲ ತಿಳಿಸ್ತಾರೆ. ಅವಾಗ ಆಕಾಶ ರಾಜ ಒಬ್ಬೊಬ್ರು ಒಂದೊಂದು ಹೇಳಿದ ಮೇಲೆ ನಾವೆಲ್ಲರನ್ನೂ ಒಟ್ಟಿಗೆ ಕರೆಸ್ಕೇಳಿದ್ರೆ ಇವ್ರನ್ನ ಕರೆಸೋದು ಇವ್ರನ್ನ ಕೇಳೋದು ಇವರಿಂದ ಆಗಲಿಲ್ಲ ಅಂದ್ರೆ ಅವ್ರು ವಾಪಸ್ ಕರೆಸೋದು ಇನ್ನೊಬ್ರನ್ನ ಕರೆಸೋದು ಹೀಗೆಲ್ಲ ಮಾಡಿದ್ರೆ ಕಾಲ ಅನ್ನೋದು ವಿಳಂಬ ಆಗ್ತಾ ಇದೆ, ಅವಳು ಮೂರ್ಛಾವಸ್ಥೆ ಒಳಗಿದ್ದಾಳೆ. ಅದಕ್ಕೆ ಆಕಾಶ ರಾಜ ಯೋಚನೆ ಮಾಡ್ತಾನೆ ಎಲ್ಲ ಇದಕ್ಕೆಲ್ಲ ಪರಿಹಾರ ಆಗಬೇಕು ಅಂತಾದರೆ ಎಲ್ಲರನ್ನೂ ಒಟ್ಟಿಗೆ ಕರೆಸೋದು ವಾಸಿ ಅಂತೇಳಿ. ಅವಾಗ ಅವರು ತೋಂಡಮಾನ ಮತ್ತು ಆಕಾಶ ರಾಜ ಸಮಾಲೋಚನೆ ಮಾಡ್ತಾರೆ, ಈಗ ಇದಕ್ಕೆ ಯಾರ್ಯಾರೆಲ್ಲ ಜ್ಞಾನಿಗಳಿದ್ದಾರೆ ಈ ವಿಷಯದಲ್ಲಿ ಪರಿಣತಿಯನ್ನು ಹೊಂದಿದವರು ಇದ್ದಾರಲ್ಲ ಅವ್ರನ್ನೆಲ್ಲ ಏಕಕಾಲಕ್ಕೆ ಕರೆಸಿ ಅವರಿಂದ ಇದಕ್ಕೆ ಕಾರಣ ಏನು ಅನ್ನೋದನ್ನು ವಿಮರ್ಶೆ ಮಾಡೋಣಂತೆ, ಆ ನಂತರದಲ್ಲಿ ಪರಿಹಾರೋಪಾಯ ಏನು ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಚಿಂತೆ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ತಕ್ಷಣ ಆಕಾಶ ರಾಜನಿಂದ ಅವನು ದುಃಖ ಪಡ್ತಾ ಇದ್ದಾನೆ, ಧರಣಿದೇವಿ ದುಃಖ ಪಡ್ತಿದ್ದಾಳೆ, ಅಣ್ಣ ಅತ್ತಿಗೆ ಅಣ್ಣನ ಮಗಳು ಮುಂಚೆನೆ ಹೊಂದಿದ್ದಾಳೆ, ಇವ್ರನ್ನೆಲ್ಲ ನೋಡಿ ತೋಂಡಮಾನ ರಾಜಂಗೆ ಬಹಳಷ್ಟು ದುಃಖ ಆಗುತ್ತೆ. ಅವನು ದುಃಖ ಆದ ನಂತರದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಎಲ್ಲ ದೈವಜ್ಞ ಶಿರೋಮಣಿಗಳನ್ನು ಆ ಮಂತ್ರಗಳನ್ನು ಬಲ್ಲಂಥ ಎಲ್ಲ ರಾಜವೈದ್ಯರನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಹೇಳೋರನ್ನು ಜ್ಯೋತಿಷಿಗಳನ್ನು ಆಮೇಲೆ ಶಾಂತಿ ಮಂತ್ರಗಳನ್ನು ಪಠನೆ ಮಾಡುವಂಥವ್ರನ್ನ ಪಾರಾಯಣ ಮಾಡುವಂಥವ್ರನ್ನ ಗ್ರಹಗಳ ಆರಾಧನೆ ಮಾಡುವಂಥವ್ರು ಎಲ್ಲ ಅದರಲ್ಲೆಲ್ಲ ಯಾರೇ ಸಾಮರ್ಥ್ಯವನ್ನು ಹೊಂದಿರ್ತಾರಲ್ಲ ಪರಿಣತಿಯನ್ನು ಹೊಂದಿರ್ತಾರಲ್ಲ ಅಂಥ ಮಹಾಮಹಾಜ್ಞಾನಿಗಳನ್ನೆಲ್ಲ ಏಕಕಾಲದಲ್ಲೂ ಅವನು ಎಲ್ಲರನ್ನೂ ಒಟ್ಟಿಗೆ ಕರೆಸ್ತಾನೆ. ಕರೆಸಿದ ನಂತರ ಎಲ್ಲರನ್ನು ಆದರ ಸತ್ಕಾರ ಉಪಚಾರ ಏನೆಲ್ಲ ಮಾಡಬೇಕೋ ಅಷ್ಟೆಲ್ಲ ಮಾಡಿ ಒಂದು ಪ್ರಶ್ನೆ ಕೇಳ್ತಾನೆ ತೋಂಡಮಾನ ರಾಜ, ಅಲ್ಲ ನೀವೆಲ್ಲ ನಮ್ಗೆ ಇಷ್ಟು ಹಿತ ಮಾಡೋರು ಹಿತೈಷಿಗಳು ಅಂತೇಳಿ ಕರೆಸ್ಕೊಂಡಿದ್ದೀರಲ್ಲ, ಮುಂದೆ ಈ ರೀತಿಯಾಗಿರ್ತಕ್ಕಂಥ ವಿಪತ್ತುಗಳೆಲ್ಲ ಬರಬಹುದು ಅಂತೇಳಿ ನಿಮ್ಗೆ ಮೊದಲೇ ತಿಳಿದು ಅದಕ್ಕೆ ಪರಿಹಾರ ಕಾರ್ಯ ಅನ್ನೋದು ಮೊದಲಿಗೆ ಮಾಡಬೇಕಾಗಿತ್ತು ಅಂತ. ಪುರೋಹಿತ ಅನ್ನೋ ಹೆಸರೇ ಅದು, ಪುರ ಅಂದರೆ ಊರು ಪಟ್ಟಣ, ಅದಕ್ಕೆ ಹಿತ ಯಾರು ಮಾಡ್ತಾನಲ್ಲ ಆ ಊರಿಗೋ ಆ ಕುಲಕ್ಕೋ ಪುರೋಹಿತ ಅನ್ನೋನಾಗಿರ್ತಾನಲ್ಲ, ಗ್ರಾಮಕ್ಕೋ ಆ ಕುಟುಂಬಕ್ಕೋ ಕುಲ ಪುರೋಹಿತ ಅಂತ ಏನ್ ಕರಿತೀವಲ್ಲ, ಅವನು ಮುಂದೆ ಬರಬಹುದಾದ ಅನರ್ಥಗಳ ಬಗ್ಗೆ ಮೊದಲಿಗೆ ವಿಚಾರ ಮಾಡಿ ಅದಕ್ಕೆ ಪರಿಹಾರ ಉಪಾಯವಾಗಿ ಇಂತಹ ಗ್ರಹ ಶಾಂತಿಯನ್ನು ಮತ್ತೊಂದನ್ನು ಮಾಡಬೇಕು ಅಂತ ಮೊದಲಿಗೆ ತಿಳಿಸ್ಬೇಕು. ನಮಗೆ ಇಷ್ಟೆಲ್ಲ ಜನ ಹಿತೈಷಿಗಳಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ, ಆದ್ರೆ ನೀವ್ ಯಾರು ಇದನ್ನ ವಿಚಾರ ಮಾಡ್ಲಿಲ್ಲ, ಇಂಥದೊಂದು ದುರವಸ್ಥೆ ಬರಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ನೀವ್ ಯಾರು ಎಚ್ಚರಿಕೆನೆ ಕೊಡ್ಲಿಲ್ಲ, ಯಾಕೆ ಹೇಳಲಿಲ್ಲ ಅಂತ ತೋಂಡ ಮಹಾರಾಜ ಅವ್ರನ್ನ ಸ್ವಲ್ಪ ಕಠಿಣವಾಗಿ ಅದನ್ನ ಪ್ರಶ್ನೆ ಮಾಡ್ತಾನೆ. ಅವಾಗ ಅವರೆಲ್ಲ ಹೇಳ್ತಾರೆ ಏನು ಅಂದ್ರೆ, ನಾವು ಮೊದಲಿಗೆ ಹೇಳಿದ್ವಲ್ಲ ಆ ಪದ್ಮಾವತಿ ಪದ್ಮ ಸಂಭವ ಅಂದ್ರೆ ಪದ್ಮದಿಂದ ಹುಟ್ಟಿ ಬಂದಂತವಳು, ಅವಳಿಗೆ ಶ್ರೀಮನ್ನಾರಾಯಣನೇ ವರ, ಈ ರೀತಿಯಾಗೆಲ್ಲ ನಾವು ಮೊದಲಿಗೆ ತಿಳಿಸಿದ್ವಲ್ಲ, ನಮ್ಮದೇನು ತಪ್ಪಿಲ್ಲ ಅಂತ. ಆವಾಗ ಆಕಾಶ ರಾಜ ಒಂದು ಮಾತು ಹೇಳ್ತಾನೆ, ನೀವು ಇದೆಲ್ಲ ಹಿತ ಏನು ಹೇಳಬೇಕಿತ್ತು ಅದೆಲ್ಲ ಮೊದಲಿಗೆ ಹೇಳದೇ ಇದ್ರೆ ಆಕಾಶ ರಾಜ ಯಾರು ಕ್ಷತ್ರಿಯ, ನಮ್ಮ ಬ್ರಾಹ್ಮಣರಲ್ಲಿ ವಿಶ್ವಾಸ ಹೆಂಗ್ ಬರುತ್ತೆ? ಈಗ ನಾವು ಅವರಲ್ಲಿ ಭಕ್ತಿ ಮಾಡಬೇಕು ಅಂತ ಆದರೆ ನಮಗೆ ಗೊತ್ತಿಲ್ಲದ ಜ್ಞಾನವನ್ನು ಅವ್ರು ಸರಿಯಾಗಿ ತಿಳ್ಕೊಂಡು ಆಯಾ ಹೊತ್ತಿಗೆ ಏನೇನು ಮಾಡಬೇಕು ಅದು ನಮ್ಮಿಂದ ಮಾಡಿಸ್ಬೇಕು, ಅವ್ರ ಕೆಲಸನೇ ಅದು. ಯಾರು ಬ್ರಾಹ್ಮಣನ ಕೆಲಸ ಏನು? ಯಜನ ಯಾಜನ, ಯಜನ ಯಜ್ಞವನ್ನು ತಾನು ಮಾಡೋದು, ಯಜ್ಞವನ್ನು ಬೇರೆಯವರಿಂದ ತಾನು ಪುರೋಹಿತನಾಗಿ ನಿಂತು ಮಾಡಿಸೋದು. ಅಧ್ಯಯನ ಅಧ್ಯಾಪನ, ತಾನು ಪಾಠ ಪ್ರವಚನಾದಿಗಳನ್ನು ಸ್ವತಃ ಅಧ್ಯಯನ ಮಾಡೋದು, ತಾನು ಕಲಿತಿದ್ದನ್ನು ಬೇರೆಯವರಿಗೆ ಉಪದೇಶ ಮಾಡೋದು. ದಾನ ಪರಿಗ್ರಹ, ತಾನು ದಾನಾದಿಗಳನ್ನು ಮಾಡೋದು, ಬೇರೆಯವರು ಕೊಟ್ಟರೆ ದಾನವನ್ನು ತಗೊಳ್ಳಿ ಸಾಮರ್ಥ್ಯ ಇದ್ದು ಗಾಯತ್ರಿಯ ಮಂತ್ರಗಳನ್ನು ಮೊದಲಾದವುಗಳನ್ನು ಮಾಡಿ ಸಿದ್ಧಿ ಮಾಡಿಕೊಂಡು ಅದರಿಂದ ಅದೆಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಡೋ ಸಾಮರ್ಥ್ಯ ಇರದೆ ಅವರಿಗೆ ಬ್ರಾಹ್ಮಣರಿಗೆ ಭಗವಂತ ಕೊಟ್ಟ ವಿಶೇಷ ಒಂದು ಇದದು. ಅಂಥದ್ದನ್ನು ನೀವು ಮೊದಲಿಗೆ ತಿಳಿದು ಹೇಳಲಿಲ್ಲ, ಹೇಳಬೇಕಾಗಿತ್ತು ನೀವು ಹೇಳಲಿಲ್ಲ, ಅಂದಮೇಲೆ ನಾವು ಬ್ರಾಹ್ಮಣರ ವಿಶ್ವಾಸ ಹಿಂಗಿಡೋದು ಹಿಂಗೆಲ್ಲ ಆಗ್ಬಿಟ್ರೆ ಅಂತ ಹೇಳಿ ಆಕಾಶರಾಜನು ಈ ರೀತಿಯಾಗಿ ಅವರನ್ನು ಪ್ರಶ್ನೆ ಮಾಡ್ತಾನೆ. ಅವಾಗ ಅವರೆಲ್ಲ ಜ್ಞಾನಿಗಳೆಲ್ಲ ತಿಳಿದವರು ಹೇಳ್ತಾರೆ, ಏ ಎಲ್ಲ ಸರಿ ನಾವು ಮೊದಲಿಗೆ ಹೇಳಿದ್ವಿ ಶ್ರೀಮನ್ನಾರಾಯಣನೇ ಅವಳು ಪತಿಯಾಗೋದು ಈ ಥರ ಎಲ್ಲ ನಾವು ಹೇಳಿದ್ವಿ. ಆದರೂ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಕಲಿಯುಗದಲ್ಲಿ ಭವಿಷ್ಯ ಅನ್ನೋದು ಪೂರ್ಣ ಸತ್ಯ ಆಗಲ್ಲ, ಅದನ್ನೇ ಆಧಾರ ಇಟ್ಟುಕೊಂಡು ನಾವು ಕೇಳೋಂಗಿಲ್ಲ. ಈ ಸಲ ಪರೀಕ್ಷೆ ಒಳಗೆ ನಮಗೆ ಅವು 100 out of 100 ಬರುತ್ತೆ, ನಾವೇ ಡಿಸ್ಟಿಂಕ್ಷನಲ್ಲಿ ಫಸ್ಟ್ ಬರ್ತೀವಿ ಸ್ಕೂಲಿಗೆ ಅಂತ ಹೇಳಿರ್ತಾರಪ್ಪ ಭವಿಷ್ಯ. ಕೇ ಪುಸ್ತಕ ಕಟ್ಟಿಟ್ರೆ ಆಗ್ತದನೋ? ಇಲ್ಲ. ಎಕ್ಸಾಮ್ಗೆ ಹೋಗದೆ ಇದ್ರೆ ಬರ್ಲಿಕ್ಕೆ ಆಗ್ತಾನೂ ಇಲ್ಲ. ಹಂಗಾಗಿ ನೀವು ಒಂದು ಸ್ವಲ್ಪ ಪ್ರಯತ್ನ ಅನ್ನೋದು ಮಾಡಲೇಬೇಕು, ಭವಿಷ್ಯ ಇರುತ್ತೆ, ಆದ ಕಲಿಯುಗದಲ್ಲಿ ಅದು ಕೂಡ ಪೂರ್ಣ ಸತ್ಯ ಆಗತ್ತೆ ಅಂತೇಳಿ ಯಾವುದೇ ಪ್ರಮಾಣ ಇಲ್ಲ ಅಂತ ಆ ಎಲ್ಲ ಜ್ಯೋತಿಷಿಗಳು ಹೇಳ್ತಾರೆ. ಹೇಳಿದಾಗ ಇಷ್ಟೆಲ್ಲ ಕೇಳಿದ್ಮೇಲೆ ತೋಂಡಮಾನಂಗೆ ಅನ್ಸತ್ತೆ, ಹೌದು ಇವ್ರಿಗೆ ಪೂರ್ಣ ಹೇಳೋ ಸಾಮರ್ಥ್ಯ ಇಲ್ಲ ಸತ್ಯವನ್ನು ಅಂತ ಆದ್ಮೇಲೆ ನಾವು ಇಷ್ಟೆಲ್ಲ ಆದರೂ ಉಪಚಾರ ಯಾಕೆ ಮಾಡಬೇಕು, ಸ್ವಲ್ಪ ಅನಾದರ ತೋರಿಸಿದಾಯ್ತು ಅಂತ. ನಮಗೆ ಅವ್ರ ಮೇಲೆ ಸ್ವಲ್ಪ ವಿಶ್ವಾಸ ಕಡಿಮೆ ಆದಮೇಲೆ ತಾನೇ ತಾನಾಗಿ ಅನಾದರನ ನಾವು ಪ್ರಯತ್ನ ಇಲ್ಲದೇ ಇದ್ರೂ ಕೂಡ ಅದಾಗುವಂಥದ್ದು. ಆ ರೀತಿಯಾಗಿ ತೋಂಡಮಾನರಾಜ ಅನಾದರ ತೋರಿಸ್ತಾನೆ, ಅಂದರೆ ಜಗತ್ತಿನಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ. ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂದರೆ ಅನಾದರ, ಅವನು ಎಂಥದೇ ಅಸಾಮರ್ಥ್ಯ ಆಗಿದ್ರೂ ಕೂಡ ನಮಗೂ ಅವನಲ್ಲಿ ವಿಶ್ವಾಸ ಇತ್ತು ಅಂದರೆ ಕೊಡಬೇಕಾಗಿದ್ದಕ್ಕಿಂತ ಹೆಚ್ಚಿನ ಗೌರವ ಕೊಡೋದು. ಈ ರೀತಿಯಾಗಿ ಜಗತ್ತಲ್ಲಿ ಏನು ನಡೆಯುತ್ತೋ ಅದನ್ನು ಅವರಲ್ಲಿ ತೋರಿಸ್ತಾರೆ. ಆ ರೀತಿಯಾಗಿ ತೋಂಡಮಾನರಾಜ ಅನ್ನೋನು ತೋರಿಸ್ತಾನೆ. ಅವಾಗ ಆಕಾಶ ರಾಜ ಬುದ್ಧಿ ಹೇಳ್ತಾನೆ, ತೋಂಡಮಾನ ಈ ರೀತಿಯಾಗಿ ಎಲ್ಲ ಅನಾದರ ಮಾಡಬಾರ್ದು, ಅವನೇನೋ ತಿಳಿದೆ ತಪ್ಪು ಮಾಡಿದ್ದಾನೆ, ಈ ಥರ ಅನಾದರ ಮಾಡಬಾರ್ದಾಗಿತ್ತು. ಪ್ರಶ್ನೋತ್ತರ ವಿಮರ್ಶೆ ಚರ್ಚೆ ಇದಕ್ಕೆಲ್ಲ ಅವಕಾಶ ಇದೆ, ಆದರೆ ಅದನ್ನೇ ಗುರಿಯಾಗಿಟ್ಟುಕೊಂಡು ಮುಂದೆ ಅನಾದರ ಮಾಡೋದು ಅವಮಾನ ಮಾಡೋದು ಈ ರೀತಿಯೆಲ್ಲ ಬಂದ ಜ್ಞಾನಿಗಳಿಗೆ ಯಾರಿಗೂ ಮಾಡಬಾರ್ದು. ಎಂಥದೇ ಒಂದು ದೊಡ್ಡ ಸಭೆಯಲ್ಲಿ ಸಣ್ಣ ಮಗು ತಪ್ಪು ಮಾಡಿದ್ರು ಕೂಡ ಅದು ಧರ್ಮ ಸೂಕ್ಷ್ಮ, ಆ ಮಗುವನ್ನು ಹೊರಗೆ ಪ್ರತ್ಯೇಕವಾಗಿ ಏಕಾಂತಕ್ಕೆ ಕರ್ಕೊಂಡೋಗಿ ಕುಸು ನೀನು ಮಾಡಬಾರ್ದು, ಈ ಥರ ಸೂಕ್ಷ್ಮವಾಗಿ ತಿಳಿಸ್ಬೇಕೇ ವಿನಃ ಈ ರೀತಿಯಾಗಿ ಎಲ್ಲರಿಗೂ 10 ಜನ ಗೊತ್ತಾಗಂಗೆ ತಿರಸ್ಕಾರ ಬೇರೆಯವ್ರಿಗೂ ಹುಟ್ಟೋಂಗೆ ಈ ರೀತಿಯಾಗಿ ಜಗತ್ತಲ್ಲಿ ಧರ್ಮ ಸೂಕ್ಷ್ಮ ಅನ್ನೋದನ್ನು ತಿಳಿಸ್ಬಾರ್ದು. ಹೀಗೆ ತೋಂಡಮಾನಂಗೂ ಸಲಹೆ ಕೊಟ್ಟು ಅವರು ಆಕಾಶ ರಾಜ ಎಲ್ಲ ಜ್ಞಾನಿಗಳಲ್ಲಿ ಕ್ಷಮಾಯಾಚನೆ ಮಾಡ್ತಾನೆ, ನನ್ನ ತಮ್ಮ ತಿಳಿದೇ ತಪ್ಪು ಮಾಡಿದ್ದಾನೆ, ನೀವೆಲ್ಲ ಅವನಿಗೆ ಅನುಗ್ರಹ ಮಾಡಿರಿ, ತಪ್ಪಾಗಿದೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಂದರೆ ನಾವು ಅದನ್ನು ಶಿಕ್ಷಣ ಇದು ಲೋಕದಲ್ಲಿ ಯಾರೋ ನಮಗೆ ಸಂಬಂಧಪಟ್ಟವರೇ ತಪ್ಪು ಮಾಡಿದರೂ ಕೂಡ ನಾವು ಅದನ್ನು ಮೊದಲಿಗೆ ಕ್ಷಮೆ ಕೇಳಿ ಅದನ್ನು ಅಲ್ಲಿಗೆ ಇದು ಮಾಡಬೇಕು ಘಟನೆಯನ್ನು ಅಂತೇಳಿ ಈ ರೀತಿಯಾಗಿ ಮಾಡಬೇಕು ಅಂತೆಲ್ಲ ಹೇಳಿ ಮೊದಲೇನು ಇದುವರೆಗೆ ನೀವು ಗ್ರಹ ಶಾಂತಿ ಹೋಮ ಇದನ್ನೆಲ್ಲ ಮಾಡ್ತಿದ್ರಲ್ಲ, ಇವಾಗ ಪದ್ಮಾವತಿಯನ್ನು ಕುರಿತು ಮೊದಲಿಗಿಂತ ಹೆಚ್ಚು ದುಃಪಟ್ಟು ಈ ಕಾರ್ಯಗಳನ್ನೆಲ್ಲ ಮಾಡಿರಿ ಅಂತ ಹೇಳ್ತಾನೆ. ಆ ಹೇಳಿ ಅವರಿಗೆಲ್ಲ ಯಥೋಚಿತವಾಗಿ ಸತ್ಕಾರ ಮಾಡಿ ಸಂಭಾವನೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಸತ್ಕಾರ ಮಾಡಿ ಎಲ್ಲ ಗೌರವಪೂರ್ವಕ ಅವ್ರನ್ನೆಲ್ಲ ಬೀಳ್ಕೊಡ್ತಾನೆ. ಆಮೇಲೆ ಆಕಾಶವಾದ ಮನಸ್ಸಲ್ಲಿ ಒಂದು ಸಲ ಚಿಂತೆ ಮಾಡ್ತಾನೆ, ಯಾಕೆ ನನ್ನ ಮಗಳಿಗೆ ಈ ರೀತಿ ಆಯಿತು, ಮುಂದೆ ಏನು ಮಾಡಬೇಕು ಅಂತಲೇ. ಆ ಕಾಲದಲ್ಲಿ ಮುಂದೆ ಆಕಾಶ ರಾಜ ಶೋಕವನ್ನು ಮಾಡುತ್ತಲಿ ತೋಕನ ಕೊಳೀಸುರ ಲೋಕ ಗುರಿ ಎನಿಸುವವನ ತಾಕರಿಸಿ ಕೇಳಿದನು ಮೂಕಡಾದರೂ ಕೇಳು ಯಾಕೆನ್ನ ಮಗಳು. ತನ್ನ ಮಗ ತೋಕನ ಕಳುಹಿ ಅಂದರೆ ತೋಕ ಅಂದರೆ ಮಗ ಅಂತೇಳಿ, ತನ್ನ ಮಗ ವಸುದಾನನನ್ನು ಕರೆಸಿ ಬೃಹಸ್ಪತ್ಯಾಚಾರನ್ನ ಕರೆಸಿದ್ರೆ ಬಹುಶಃ ಇದಕ್ಕೆ ಸರಿಯಾದ ಕಾರಣ ಅನ್ನೋದನ್ನು ತಿಳ್ಕೋಬಹುದು ಅಂತೇಳಿ. ಯಾವುದೇ ವಿಷಯವನ್ನು ತಿಳಿಬೇಕು ಅಂದ್ರೆ ಗುರುಮುಖದಿಂದ ತಿಳಿಲೇಬೇಕು, ಇಲ್ಲಾಂದ್ರೆ ಮಿಶ್ರ ಜ್ಞಾನ ಮಿಥ್ಯಾ ಜ್ಞಾನಗಳೆಲ್ಲ ಬರೋ ಸಂಭವ ಇದೆ ಅಂತೇಳಿ ಅದನ್ನು ತಿಳಿಸ್ತಾ ಇದ್ದಾರೆ. ಆ ರೀತಿ ಬೃಹಸ್ಪತ್ಯಾಚಾರ್ಯರನ್ನ ಬಿಟ್ಟರೆ ಜಗತ್ತಿನಲ್ಲಿ ಈ ವಿಷಯಕ್ಕೆ ಇನ್ನೊಬ್ರು ಪರಿಹಾರ ಉಪಾಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಹುಶಃ ಅವರನ್ನ ಕರೆಸಿದ್ರೆ ಸರಿಯಾಗತ್ತೆ ಅಂತ ಹೇಳಿ ತನ್ನ ಮಗ ವಸುದಾನ ರಾಜನನ್ನ ಕೊಟ್ಟು ಬೃಹಸ್ಪತ್ಯಾಚಾರ್ಯರಿಗೆ ಆಹ್ವಾನ ಕಳಿಸ್ತಾನೆ. ಆವಾಗ ಬೃಹಸ್ಪತ್ಯಾಚಾರ್ಯ ಅವರ ಆಹ್ವಾನವನ್ನು ಮನ್ನಿಸಿ ಶೀಘ್ರದಲ್ಲಿ ಅಲ್ಲಿಗೆ ಬರ್ತಾರೆ. ಬಂದ ನಂತರದಲ್ಲಿ ಆ ಬೃಹಸ್ಪತ್ಯಾಚಾರ್ಯ ದೇವಗುರುಗಳವರು ಎಲ್ಲ ಮಹಾಜ್ಞಾನಿಗಳವರು ಅಂತ ಬೃಹಸ್ಪತ್ಯಾಚಾರ್ಯ ಕರೆದು ಏನೆಲ್ಲ ಸತ್ಕಾರಗಳನ್ನ ಮಾಡಿ ವಿಶೇಷವಾಗಿ ಏನೇನು ಮಾಡಬೇಕಾಯಿತು ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಸನ ಉಪಚಾರ ಎಲ್ಲವನ್ನು ಮಾಡಿ ಅವ್ರನ್ನ ಕೂಡಿಸಿ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ರೀತಿ ಪುಷ್ಪ ಸಂಗ್ರಹಣೆ ಮಾಡಲಿಕ್ಕೆ ಅಂತ ನನ್ನ ಮಗಳು ಹೋಗಿದ್ದು, ಹೋದ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಆಗಿದೆ, ಅವಳು ಮೂರ್ಛಾವಸ್ಥೆಗೆ ಬಂದಿದ್ದಾಳೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ಉಪಾಯ ಯಾವುದು, ಯಾಕೆ ಈ ಥರ ಆಯಿತು ಎಲ್ಲ ಕೇಳಿ ಹೇಳಿದಾಗ ಆ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ಅವಳು ವನಕ್ಕೆ ಹೋದಾಗ ಒಬ್ಬ ಪುರುಷನನ್ನು ಕಂಡು ಹೆದರಿದಾಳೆ, ಆ ಭಯದ ಪರಿಹಾರಕ್ಕೆ ನಾನೇನಿಗೊಂದು ಉಪಾಯ ಹೇಳ್ತೀನಿ ಕೇಳು, ನೀನು ಅಗಸ್ತ್ಯೇಶ್ವರನಿಗೆ ರುದ್ರಾಧ್ಯಾಯವನ್ನು ಪಠಣ ಮಾಡಿ 11 ಬಾರಿ ರುದ್ರಾಧ್ಯಾಯವನ್ನು ಏಕಾದಶ ರುದ್ರರ ನಿಮಿತ್ತ ಮಾಡಿಕೊಂಡು ನೀನು ಅದನ್ನೆಲ್ಲ ಅಭಿಷೇಕ ಮಾಡಿಸ್ಬೇಕಲ್ಲಿ, ಅವಾಗ ಅವಳಿಗೆಲ್ಲ ಸರಿ ಹೋಗುತ್ತೆ, ಈ ರೀತಿಯಾಗಿ ನೀನು ಸಂಕಲ್ಪಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ. ನಾ ಕೇಶ ಗುರು ಹೀಗೆ ತಾ ಕೇಳು ತಲೆ ನುಡಿದ ಆಕಾಶ ನುಪ ಚಿಂತೆ ಏಕೆ ಬ್ರಾಹ್ಮಣರ ನೀ ಕಲಿಸಿ ಶಿವಗೆ ಅಭಿಷೇಕ ಮಾಡಿಸು ರುದ್ರ ಏಕಾದಶ ಅವರ್ತಿ ಏಕ ಚಿತ್ತದಲ್ಲಿ. ಈ ರೀತಿ ಯಾರು ಬ್ರಾಹ್ಮಣರು ಅಂತ ಇರ್ತಾರೆ ಅವರನ್ನ ಕರೆಸಿ ನೀನು ಅದನ್ನು ಮಾಡಿಸ್ಬೇಕು, ಯಾಕಂದ್ರೆ ಅವರ ಜ್ಞಾನ ಅನುಸಂಧಾನ ಸಹಿತವಾಗಿ ಈ ಕಾರ್ಯವನ್ನು ಸಮರ್ಥವಾಗಿ ಮಾಡಬಲ್ಲರು, ಅದರಿಂದ ಅವರನ್ನ ಮಾಡಿಸಿದ್ರೆ ಮಾತ್ರ ಈ ಏನು ನಿನಗೆ ಚಿಂತೆ ಇದೆ ಅದನ್ನ ನಿನಗೆ ಪರಿಹಾರ ಆಗ್ತಾ ಇದೆ, ಆ ರೀತಿ ಮಾಡಬೇಕು ಅಂತೇಳಿ ಹೇಳ್ಕಳಿಸ್ತಾನೆ, ಹೇಳ್ಕಳಿಸ್ತಾರೆ ಬೃಹಸ್ಪತಿ ಆಚಾರ್ಯರು. ಆವಾಗ ಈ ಜವಾಬ್ದಾರಿಯನ್ನು ರಾಜ ಅವನೇ ಹೋಗ್ಲಿಕ್ಕಾಗಲ್ಲ, ಅವನ್ನೆಲ್ಲವನ್ನೂ ಬೇರೆಯವರಿಗೆ ಹೇಳುವಂಥದ್ದು ಕೆಲಸವನ್ನ, ಅದಕ್ಕೆ ಆ ಸಖಿಯರನ್ನೆಲ್ಲ ಕರೆದು ಹೇಳ್ತಾನೆ, ನೀವೆಲ್ಲ ಹೋಗಿ ಆ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರನ್ನ ಈ ರೀತಿಯಾಗಿ ಪದ್ಮಾವತಿಯನ್ನು ಕುರಿತು ಅವಳು ಹೆಸರನ್ನ ಸಂಕಲ್ಪ ಮಾಡಿ ಆ ರುದ್ರದೇವರಿಗೆ ಇಷ್ಟೆಲ್ಲ ಅಭಿಷೇಕಾದಿಗಳೆಲ್ಲ ಆಗ್ಬೇಕು, ಈ ರೀತಿಯಾಗಿ ಆಕಾಶರಾಜ ನಮ್ಗೆ ಹೇಳ್ಕಳಿಸಿದ್ದಾನೆ ಅಂತೆಲ್ಲ ಹೇಳಿ, ನೀವು ಆ ಕಾರ್ಯದ ಜವಾಬ್ದಾರಿಯನ್ನ ತಗೊಂಡು ಆ ಕೆಲಸ ಮುಗಿಸ್ಕೊಂಬನ್ರಿ ಅಲ್ಲಿ ಅಂತ ಹೇಳಿ ಕಳಿಸ್ತಾರೆ. ಆ ರೀತಿಯಾಗಿ ಆ ಎಲ್ಲ ಸಖಿಯರು ಕೂಡ ಹೋಗ್ತಾರೆ. ಇತ್ಲಾಗೆ ಪರಮಾತ್ಮ ಏನು ಅಂತ ಕೇಳಿದ್ರೆ, ತಾನು ಈ ಜ್ವರದಿಂದ ಬಳಲ್ತಾ ಇರ್ತಾನೆ, ಪದ್ಮಾವತಿಯ ಮೋಹದಲ್ಲಿ ತಾನು ಮಲಗ್ಬಿಡ್ತಾನೆ, ಮಲಗಿದ ನಂತರ ಅವಳು ಬರ್ತಾಳೆ ಬಕಲಾವತಿ ಬರ್ತಾಳೆ, ಯಾಕೆಲ್ಲ ನೀನು ಈ ಥರ ಮಲ್ಕೋತಿದ್ಯಾ, ಈ ಯುಗಾಂತ್ಯದಲ್ಲಿ ಮಹಾಪ್ರಳಯ ಆದಾಗೂ ಕೂಡ ಮಲಗಿದವಂತ ನಟನೆ ಮಾಡಿದವನು, ಅವಾಗ ಎಲ್ಲರೂ ಲಕ್ಷ್ಮೀ ದೇವಿನ ಅಂಬರೀಷ್ ಸೂಕ್ತದಿಂದ ನಿನ್ನನ್ನು ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡುವಂತ ಎಪ್ಸಿದ್ದು, ಅವನು ನಿದ್ದೆಯಿಂದ ಎದ್ದಿದ್ದಲ್ಲ, ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡು ಈ ಪ್ರಳಯ ಕಾಲ ಅನ್ನೋದು ಮುಗಿತಾ ಬಂದಿದೆ, ಈ ರೀತಿಯಾಗಿ ಎಲ್ಲ ನಿನ್ನ ವಂದಿ ಭಾಗದ್ರಂಗೆ ಎಲ್ಲ ಸ್ತೋತ್ರ ಮಾಡಿ ಎಲ್ಲ ದೇವಾನುದೇವತೆಗಳು ಇರುವಂಥದ್ದು ಎಲ್ಲ ಸ್ತೋತ್ರ ಮಾಡಿ ಎಬ್ಬಿಸ್ತಾರೆ, ಲಕ್ಷ್ಮೀ ದೇವಿನೂ ಹೇಳಿರ್ತಾಳೆ ಅಂಬರಣಿ ಸೂಕ್ತದಿಂದ ಎಬ್ಬಿಸ್ತಾಳೆ, ನೀ ಎಂದೂ ಹಿಂಗೆ ಬ್ರಹ್ಮನ ಹಗಲು ಹೊತ್ತಿನ ನೀ ಎಂದಿಗೂ ಈ ಥರ ಮಲಗೇ ಇಲ್ಲ, ಅಂದಮೇಲೆ ನೀನು ಯಾಕೆ ಮಲಗಿದೆಯಾ, ಅದು ಕಾರಣ ಏನೋ ನೀನು ನನ್ನ ಹತ್ರ ಹೇಳ್ಕೋ, ಏನು ಪರವಾಗಿಲ್ಲ, ನಿನ್ಗೆ ಏನೇ ಇದ್ದಿದ್ರು ಕೂಡ ನಾನು ತಾಯಿಯ ಸ್ಥಾನದಲ್ಲಿ ಇದ್ದೀನಿ, ಅದರಿಂದ ನಾನು ನನಗೆ ಅದನ್ನೆಲ್ಲ ಪರಿಹಾರಕ್ಕೆ ಏನು ಬೇಕಾದರೂ ನಾನು ಮಾಡ್ತೀನಿ ಹೇಳು ನನ್ನ ಹತ್ರ ಎಲ್ಲ ಅಂತ. ಆ ಇಷ್ಟೆಲ್ಲ ಆದ ನಂತರ ಅವಳು ನಿನಗೆ ಎಲ್ಲ ಪರಿಪರಿಯಾಗಿರ್ತಕ್ಕಂಥ ಷಡ್ರಸಗಳಿಂದ ಕೂಡಿರ್ತಕ್ಕಂಥ ಒಳ್ಳೆ ಭಕ್ಷ ಭೋಜ್ಯ ಎಲ್ಲ ಮಾಡ್ಕೊಂಡು ನಾನು ಊಟಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ, ನೀನು ಊಟಕ್ಕೆ ಹೇಳು ಅಂತೇಳಿ ಈ ರೀತಿಯಾಗಿ ಎಲ್ಲ ಹೇಳ್ತಾಳೆ. ಆದರೂ ಅವನೇನು ಹೇಳಲ್ಲ, ಪರಮಾನ್ನ ಇಲ್ಲ, ನಿನಗೆ ಇಷ್ಟ ಆಗುವಂಥ ಸಕ್ಕರೆ ಏಲಕ್ಕಿ ಹಾಲು ಎಲ್ಲ ಹಾಕಿ ಪಾಯಸ ಪರಮಾನ್ನ ಅದನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ ಹೇಳು ಅಂತೇಳಿ. ಈ ಷಡ್ ವಿಧ ಅನ್ನಗಳನ್ನ ತೊಗೊಂಬಂದು ಎಬ್ಬಿಸಿದ್ದು ಅಂದರೆ ಉಪ್ಪು ಹುಳಿ ಖಾರ ಕಹಿ ಸಿಹಿ ಒಗರು ಅಂತ ಹೇಳ್ತೀವ, ಹೀಗೆ ನಾನಾ ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಷಡ್ ರಸಗಳಿಂದ ಕೂಡಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಅಂತೂ ಅರ್ಥ ಮಾಡ್ಬೋದು, ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತೇಳಿ ಚತುರ್ವಿಧ ಅನ್ನ ಈ ರೀತಿಯಾಗೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ. ಇನ್ನು ಹರಿಕಥಾಂಸಾರದಲ್ಲಿ ಹೇಳ್ತೀವಲ್ಲ, ಸ್ವಾಹ ಸ್ವದ ಫಲ ಋಣ ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕರ್ಮಗಳನ್ನು ಈ ರೀತಿಯಾಗಿ ಸ್ವಾಹಾಕಾರದಿಂದ ದೇವತೆಗಳಿಗೆ ಆಹುತಿ ಕೊಡುವಂಥದ್ದು, ಸ್ವದಾಕಾರದಿಂದ ಪಿತೃದೇವತೆಗಳಿಗೆ ಕೊಡುವಂಥದ್ದು, ಇನ್ನು ಫಲ ಅಂತೇಳಿದ್ರೆ ಪಶು ಪಕ್ಷಿಗಳೆಲ್ಲ ಇರುತ್ತಲ್ಲ ಅವಕ್ಕೆ ತೃಣ ಅಂದರು ಅದರಲ್ಲೇ ಬೇರೆ ಬೇರೆ ಜಾತಿ ಇಂಥ ಎಲ್ಲ ಜೀವಿಗೆ ಆಹಾರ ಅನ್ನೋದು, ಇನ್ನು ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಜೀವರು ಮಾಡಿರ್ತಕ್ಕಂಥ ಕರ್ಮಗಳನ್ನು ಭಗವಂತನಲ್ಲಿ ನಿವೇದನೆ ಮಾಡಬೇಕು ಅಂತ ಸರ್ವ ಕರ್ಮ ಸಮರ್ಪಣೆ ಅಂತ ಏನು ಹೇಳ್ತೀವಿ, ಹಾಗೆ ಈ ರೀತಿಯಾಗಿ ಎಲ್ಲ ಅನ್ನವನ್ನು ಕೂಡ ನಾನಂದರೆ ಬಗಲಾವತಿನೂ ಮಹಾಜ್ಞಾನಿ ಪರಮಾತ್ಮನ ತಾಯಿ ಸ್ಥಾನವನ್ನು ನಿರ್ವಹಣೆ ಮಾಡಬೇಕು ಅಂತಾದಾಗ ಅವಳ ಯೋಗ್ಯತೆ ಎಷ್ಟಿರಬೇಕು, ಸಾಧನೆ ಎಷ್ಟಿರಬೇಕು, ಅಂಥ ಬಕುಲಾವತಿ ಇಂಥ ಎಲ್ಲ ಇದುವರೆಗೆ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಕರ್ಮಗಳನ್ನು ಭಗವಂತನಿಗೆ ಆಹಾರದ ರೂಪದಲ್ಲಿ ತಂದು ನಿನಗೆಲ್ಲ ಸಮರ್ಪಣೆ ಮಾಡ್ತಿದ್ದೀನಿ, ನೀನು ಹೇಳು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ, ಹೀಗೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ. ಇನ್ನು ಇದರಲ್ಲಿ ಹೇಳ್ತೀವಲ್ಲ, ವರಗಾಯತ್ರಿ ನಾಮಕರಿಗಿರಡಂಗ್ರಿಗಳ ವಿವರ ಬದಿಳಿದು ತರುವಾಯದಿ ಷಡ್ವಿಧ ರೂಪವ ಸಾದರದಲ್ಲಿ ಧ್ಯಾನಿಸಿ ನಿರ್ತ ಜಪಿಸುವುದೇ ಫಲವಿದು ಬಾಳುದಕ್ಕೆ. ಅಲ್ಲಿ ಷಡ್ವಿಧ ರೂಪವ ತಿಳಿದು ಧ್ಯಾನಿಸುವುದೇನು ಹೇಳ್ತೀವಲ್ಲ ಆ ರೀತಿಯಾಗೂ ಹೇಳಲಿಕ್ಕೆ ಬರ್ತಾ ಇದೆ. ಗಾಯತ್ರಿಯಲ್ಲಿರುವ ಸ್ತ್ರೀ ರೂಪವೊಂದು, ಮತ್ಸ್ಯಾದಿ ವಿಶಿಷ್ಟ ರೂಪವೊಂದು, ಸ್ತ್ರೀ ರೂಪಿಯಾದ ಹಯಗ್ರೀವ ರೂಪ ಅಂತ ಏನು ಹೇಳ್ತೀವಿ ಅದೊಂದು, ಪೃಥ್ವಿಯಲ್ಲಿರುವ ಪೀತವರ್ಣದ ರೂಪ ಅಂತೊಂದು, ಜೀವಾಂತರ್ಗತ ಜೀವನದಲ್ಲಿ ಇರ್ತಕ್ಕಂಥ ಅಂತರ್ಯಾಮಿಯಾಗಿರೋ ಶರೀರ ನಾಮಕ ರೂಪ ಒಂದು, ಜೀವನ ಹೃದಯ ಗುಹೆಯಲ್ಲಿರುವ ಬಿಂಬರೂಪಿ ಪರಮಾತ್ಮ ಅಂತ ಹೇಳ್ತೀವಿ. ಈ ರೀತಿ ಆರು ರೂಪಗಳು, ಇಷ್ಟೆಲ್ಲ ಜ್ಞಾನ ಅನುಸಂಧಾನ ಸಹಿತವಾಗಿ ಆ ಬಕುಲಾವತಿ ಇನ್ನೋಳು ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಬಂದು ಅಂತೇಳಿ. ಇನ್ನೊಂದರ್ಥ, ಪಂಚ ಜ್ಞಾನೇಂದ್ರಿಯ ಪ್ಲಸ್ ಮನಸ್ಸು, ಈ ಆರು ಇಂದ್ರಿಯಗಳಿಂದ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮನಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಆ ಷಡ್ವಿಧ ರಸಗಳು, ಅದೇ ಪಂಚ ಜ್ಞಾನೇಂದ್ರಿಯ ಪ್ಲಸ್ ಒಂದು ಮನಸ್ಸು, ಈ ಆರು ಅಂಗಗಳಿಂದ ಏನು ಕರ್ಮಗಳನ್ನು ಮಾಡಿರ್ತಾಳೆಲ್ಲ ಸತ್ಕರ್ಮಗಳನ್ನು, ಅದನ್ನು ಭಗವಂತನಲ್ಲಿ ಷಡ್ವಿಧದಿಂದ ಭಗವಂತನಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಬಂದರು ಅಂತೇಳಿ. ಈ ರೀತಿಯಾಗಿ ಇಂಥ ಬಕುಲಾವತಿ, ಎಲ್ಲವನ್ನು ನಾನು ತಂದಿದ್ದೇನೆ ನಿನ್ನ ಊಟಕ್ಕೆ, ಷಡ್ ರಸಗಳಿಂದ ಕೂಡಿರ್ತಕ್ಕಂಥ ಭೋಜನವನ್ನು ಮಾಡಿಸ್ಲಿಕ್ಕೆ ಬಂದಿದ್ದೀನಿ, ನಿನ್ನ ಮಲಗಬೇಡ ಎಂದು ಬ್ರಹ್ಮನ ಹಗಲು ಹೊತ್ತನ್ನು ನೀನು ಮಲಗಿದ್ದು ಅನ್ನೋದು ನನಗೆ ಯಾವ ಶಾಸ್ತ್ರಗಳು ವರ್ಣನೆ ಮಾಡಿಲ್ಲ, ನೀನು ಅದಕ್ಕೆ ಹೇಳು. ಈ ರೀತಿಯಾಗಿ ಭಗವಂತನನ್ನ ಕುರಿತು ಎಬ್ಬಿಸ್ತಾಳೆ. ಆ ನಂತರದಲ್ಲಿ ಇಷ್ಟೆಲ್ಲ ಏನು ಅಂದರೆ ಇಷ್ಟೇ ಸಾಲದು ಅಂತೇಳಿ ಪರಮಾನ್ನ ಮಾಡಿದ್ದೀನಿ ನಿನಗೋಸ್ಕರ ಅಂತ, ಏನು ಅಕ್ಕಿಕಡ್ಡೆ ಬೆಳೆ ಪಾಯಸ ಅಂತೀವಲ್ಲ ಅದನ್ನು ಪರಮಾನ್ನ ಪರಮಾನ್ನ ಅಂತೇಳಿ ಈ ರೀತಿಯಾಗಿ ಕರೆಯುವಂಥದ್ದು, ಅದು ಶ್ರೀನಿವಾಸನಿಗೆ ಇಷ್ಟವಾಗಿದ್ದು ಅಂತೇಳಿ ಈ ರೀತಿಯೆಲ್ಲ ಹೇಳುವಂಥದ್ದು, ಅದನ್ನು ನಾನು ತಂದಿದ್ದೀನಿ ಹೇಳು ಅಂತೇಳಿ. ಏನು ಪರಮಾನ್ನ ಅಂದರೆ ಪರಮ ಅನ್ನ, ಶ್ರೇಷ್ಠವಾದ ಅನ್ನ ತಂದಿದ್ದೀನಿ ಅಂತೇಳಿ. ಯಾವುದು ಶ್ರೇಷ್ಠವಾದ ಅನ್ನ ಅಂದರೆ ಐತರಿಯ ಉಪನಿಷತ್ತು ವರ್ಣನೆ ಮಾಡುತ್ತೆ. ಐತರಿಯ ಉಪನಿಷತ್ತಲ್ಲಿ ಏನು ಹೇಳ್ತೀವಿ ಅಂತ ಕೇಳಿದ್ರೆ, ಬಹು ರುಚಿಯಾಗಿರ್ತಕ್ಕಂಥ ಅಂದರೆ ಬಹು ತೃಪ್ತಿಕರವಾಗಿದ್ದ ಅನ್ನ ಪರಮಾತ್ಮನಿಗೆ ಯಾವುದು ಪರಮಾನ್ನ ಅಂತ ಕೇಳಿದ್ರೆ, ಬೃಹತಿ ಸಹಸ್ರ ಋಕ್ಗಳಿಂದ ಸ್ತೋತ್ರ ಮಾಡಿದ್ರೆ ಭಗವಂತರ ಅತಿ ಪ್ರೀತ್ಯಾಸ್ಪದ ಅಂತೆ. ಆ ಬೃಹತಿ ಮಂತ್ರಗಳಿಂದ ಪ್ರತಿಪಾದ್ಯರಾಗಿರ್ತಕ್ಕಂಥ ಭಗವಂತನ ಅನಂತ ನಾಮಗಳನ್ನು ಎಲ್ಲ ಚಿಂತನೆ ಮಾಡಿ ಆ ಎಲ್ಲ ತತ್ವಗಳ ಸಾರಗಳನ್ನೆಲ್ಲ ವ್ಯಾಸದಾಸ ಸಾಹಿತ್ಯದ ಅಳಗಿಸಿಟ್ಟಿದ್ದಾರಲ್ಲ, ಅದನ್ನು ನನ್ನ ಯಥಾಯೋಗ್ಯತವಾಗಿ ಜ್ಞಾನ ಅನುಸಂಧಾನವಾಗಿ ಸ್ತೋತ್ರ ಮಾಡ್ತಿದ್ದೀನಿ, ನೀನು ಈಗ ಹೇಳು, ನಿನಗೆ ಅದು ಪ್ರೀತ್ಯಾಸ್ಪದವಾದ ಅದು ಪರಮಾನ್ನ. ಈ ರೀತಿಯಾಗಿ ಕೂಡ ವ್ಯಾಖ್ಯಾನಕಾರ ಅರ್ಥ ಮಾಡಿದ್ರು. ಆ ಎಲ್ಲ ಉಪನಿಷತ್ತು ವೇದ ಹೇಳದನ್ನ ಸಮಗ್ರ ದಾಸ ಸಾಹಿತ್ಯ ಇಂಥದ್ರಲ್ಲಿ ತುಂಬಿಸಿಟ್ಟಿರೋದು. ವ್ಯಾಸ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಅಂದ್ರೆ ಶ್ರವಣಾದಿಗಳ ಮೂಲಕ ತಿಳಿದಿದ್ದು, ದಾಸ ಸಾಹಿತ್ಯದ ಅಧ್ಯಯನಾದಿಗಳ ಮೂಲಕ ತಿಳಿಯೋದು. ಈ ರೀತಿಯಾಗಿ ಸ್ತ್ರೀಗೆ ಅಧಿಕಾರ ಇರೋಂಥದ್ದು, ಅಂಥದ್ದು ಪರಮಾತ್ಮನ ತಾಯಿಯಾಗಿರ್ತಕ್ಕಂಥವಳು ಅಂದ್ರೆ ತಾಯಿ ಸ್ಥಾನದಲ್ಲಿ ನಿಂತು ಇಷ್ಟೆಲ್ಲ ನಿರ್ವಹಣೆ ಮಾಡಬೇಕು ಅಂದ್ರೆ ಅವಳ ಸಾಧನೆ ಅಂಥದ್ದು, ಅವಳು ಅಷ್ಟೆಲ್ಲ ಶ್ರೇಷ್ಠವಾದ ಉತ್ಕೃಷ್ಟವಾದ ಕರ್ಮಗಳನ್ನ ಪರಮ ಅನ್ನ, ಅದನ್ನ ಷಡ್ವಿಧ ಅನ್ನ ಅಂತೇಳಿ, ಆ ಷಡ್ರಸಗಳಿಂದ ಕೂಡಿರ್ತಕ್ಕಂಥ ಅನ್ನವನ್ನ ಜ್ಞಾನ ಅನುಸಂಧಾನ ಸಹಿತವಾಗಿ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ತಂದಿದ್ದೀನಿ, ಅದರಿಂದ ನೀನು ಹೇಳು, ಇದನ್ನೆಲ್ಲ ಸ್ವೀಕಾರ ಮಾಡು ಅಂತೇಳಿ ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಅದನ್ನೇ ಶ್ರೇಷ್ಠ ಐತರೆಯ ಉಪನಿಷತ್ತು ಹೇಳ್ದಂಗೆ, ಅದನ್ನೇ ಇಲ್ಲಿ ಹಾಲು ತುಪ್ಪ ಸಕ್ಕರೆ ಏಲಕ್ಕಿ ಎಲ್ಲವನ್ನು ಹಾಕಿ ಪರಮಾನ್ನವನ್ನು ನಿವೇದನೆ, ಪರಮ ಅಂದ್ರೆ ಶ್ರೇಷ್ಠವಾದ ಅನ್ನ, ಈ ರೀತಿಯಾಗಿ ಅರ್ಥ ಮಾಡುವಂಥದ್ದು ಅಂತೇಳಿ. ಅದಕ್ಕೆ ಅದನ್ನೆಲ್ಲ ತಂದಿದ್ದೀನಿ, ನೀನು ಹೇಳು, ಇದನ್ನೆಲ್ಲ ಸ್ವೀಕಾರ ಮಾಡಬೇಕು, ಜಗತ್ತಿನಲ್ಲಿ ಭಾಳ ಕೆಲಸ ಇದೆ, ನೀನು ಎಂದಿಗೂ ಹಗಲೊತ್ತು ಮಲಗಿಲ್ಲ ಅದರಿಂದ ಹೇಳು ಅಂತೇಳಿ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಈ ರೀತಿಯೆಲ್ಲ ಹೇಳಿ, ದೋಷ ದೂರ ಅನಂತ ಗುಣ ಪರಿಪೂರ್ಣ ನೀನು, ಈ ಥರ ಎಲ್ಲ ಹೇಳಿ ನೀನು ಎಂದೂ ನಿದ್ದೆ ಮಾಡಿಲ್ಲ ಅದರಿಂದ ನೀನು ಹೇಳಬೇಕು, ನಿನಗೆ ಈ ಕಾಲದಲ್ಲಿ ನಿದ್ರೆ ಅನ್ನೋದು ಅಯುಕ್ತ ಅಂತೇಳಿ. ಜಗತ್ತಿನಲ್ಲಿ ಇಷ್ಟೆಲ್ಲ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ, ಇದು ಪ್ರಳಯ ಕಾಲ ಅಲ್ಲ, ಅದರಿಂದ ಈ ಕಾಲದಲ್ಲಿ ನಿದ್ರೆ ಅನ್ನೋದು ಅಯುಕ್ತವಾದದ್ದು ಅಂತೇಳಿ, ನೀ ಎಂದು ಹಗಲೊತ್ತು ಮಲಗಿಲ್ಲ ಅದರಿಂದ ಹೇಳು. ಈ ರೀತಿಯಾಗೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡಿ ಹೇಳ್ತಾಳೆ. ಇಷ್ಟೆಲ್ಲ ನೀನು ಭೋಜನನು ಮಾಡದೆ ಈ ನಿನ್ನ ಅಭಿಪ್ರಾಯಗಳನ್ನು ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನನ್ನ ಹೇಳದೇ ಇದ್ರೆ ನನಗೆ ಬಹಳ ದುಃಖ ಆಗ್ತಾ ಇದೆ. ನೀನು ದುಃಖದಿಂದ ಮಲಗಿದ್ರಿ ಅಂದರೆ ನನಗೆ ದುಃಖ ಆಗ್ತಾ ಇದೆ. ಏನು ನೋಡಿ ಹೆದರಿದಿ, ಅಥವಾ ಯಾರನ್ನಾರ ನೋಡಿ ಮೋಹ ಉಂಟಾಗಿದೆಯಾ, ಅಥವಾ ಅದು ಏನಾಗಿದೆ ಅನ್ನೋದನ್ನು ನಾನು ಸಂಕೋಚ ಮಾಡದೆ ಹೇಳು ಅಂತ. ತಾಯಿ ಹತ್ರ ಎಲ್ಲ ವಿಷಯವನ್ನು ಸಂಕೋಚ ಇಲ್ಲದೆ ಹೇಳಬೇಕು, ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಆದರೂ ಏನೋ ಹೇಳಿ, ಒಂದು ಕೆಲಸ ನೋಡು, ನೀನು ಏನಾರೋ ಮಾಡಿರೋ, ಅಕಸ್ಮಾತ್ ಯಾರನ್ನಾರ ನೋಡಿ ಹೆದರಿದ್ಯಾ ಅಂದರೆ, ನಾನು ಬಾಲರಕ್ಷಾ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ, ಅದನ್ನು ನಾನು ಪಠಣ ಮಾಡಿ ನಿನಗೆ ರಕ್ಷೆ ಎಲ್ಲ ಹಚ್ಚಿ ದೃಷ್ಟಿ ಎಲ್ಲ ತೆಗೆದು ನಿವಾರಣೆ ಮಾಡ್ತೀನಿ ನಿನಗೆ. ಈ ರೀತಿಯಾಗಿ ಎಲ್ಲ ಹೇಳಿ ರಕ್ಷೆ ಹಚ್ಚಿದ್ದೀನಿ ನಿನಗೆ, ಆ ಭಸ್ಮದಿಂದ ತಲೆಗೆ ಹಣೆಗೆ ಕಂಠಾದಿಗಳೆಲ್ಲ ಆ ಭಸ್ಮವನ್ನು ನೀನು ಧಾರಣೆ ಮಾಡಿದಿ ಅಂತ ಆದರೆ, ನಿನಗೆ ಏನಾದ್ರು ಒಂದು ಸಣ್ಣ ಪುಟ್ಟ ದೃಷ್ಟಿ ಅನಿಷ್ಟಗಳು ಏನಾರು ಆಗಿತ್ತು ಅಂತ ಆದರೆ ಅದೆಲ್ಲ ಪರಿಹಾರ ಆಗ್ತಾ ಇದೆ. ಅದಕ್ಕೆ ಎಲ್ಲ ಹೇಳ್ತಾರೆ, ಅವಾಗ ಅವನು ಹೇಳ್ತಾನೆ ಶ್ರೀನಿವಾಸ, ನನಗೆ ಯಾರಿಂದ್ರೂ ಹೆದರಿಕೆ ಆಗಿಲ್ಲ, ಯಮನು ಮೃತ್ಯು ಮೃತ್ಯುಂ ನಮಾಮಿ ಯಮ ಅಂತ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತಿದ್ರು. ಜಗತ್ತಿನಲ್ಲಿ ಎಲ್ಲರೂ ಹೆದರೋದು ಯಾವುದಕ್ಕೆ, ಯಮದೇವರಿಗೆ. ಅಂತ ಯಮನಿಗೂ ಯಮನಾದವನು ನಾನು, ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಂತೇಳಿ, ಮೃತ್ಯುವಿಗೆ ಮೃತ್ಯುನಾದ ಯಮನಿಗೂ ಕಿಂತ ನನ್ನ ಸಾಮರ್ಥ್ಯ ಇರೋನು, ಆ ಯಮನಿಗೆ ಆ ಶಕ್ತಿಯನ್ನು ತಂದುಕೊಟ್ಟವನೇ ನಾನು. ಇಂಥವನು ನಾನು ಯಾರಿಗೆ ಹೆದರಬೇಕಾಗಿದೆ, ನನಗೆ ಯಾವ ಯಾರನ್ನು ನೋಡಿದ್ರೂ ಹೆದರಿಕೆ ಇಲ್ಲ. ಆದರೆ ನಾನು ವನಕ್ಕೆ ಭೇಟಿಗೆ ಹೋದಾಗ ಪದ್ಮಾವತಿ ಪದ್ಮಾವತಿ ಅನ್ನೋ ಒಂದು ಸೌಂದರ್ಯ ರೂಪಳಾಗಿರ್ತಕ್ಕಂಥ ಕನ್ಯೆಯನ್ನು ನೋಡಿದ್ದೀನಿ. ಅವಳ ಗುಣ ಲಕ್ಷಣ ಎಲ್ಲ ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಅನ್ನಿಸ್ತಾ ಇದೆ ನನಗೆ, ಅನುರೂಪಳಾದ ಕನ್ಯೆ ಅವಳು ಅಂತ ಅನ್ನಿಸ್ತಾ ಇದೆ ನನಗೆ ಅಂತ. ಯಾಕಂದ್ರೆ ಇವನ ಜ್ಞಾನ ಏನು, ಅನಾಲೋಚನೆಯ ಗುಣ ರೂಪ ಇದು ರೂಪ ಎಲ್ಲ ಸೌಂದರ್ಯ ಎಲ್ಲ ನೋಡಿದ್ರೆ ಅವಳು ಲಕ್ಷ್ಮೀನೇ ಅನ್ನಿಸ್ತಾ ಇದೆ ಅಂತ. ವ್ಯಕ್ತಿಯನ್ನ ವಿಷಯವನ್ನ ವಸ್ತುವನ್ನ ತಿಳ್ಕೋಬೇಕು ಅಂತ ಕೇಳಿದ್ರೆ ಗುಣಗಳಿಂದ ಲಕ್ಷಣಗಳಿಂದನೇ ತಿಳಿಬೇಕು. ಸಾಸ್ನಾದಿ ಮದ್ವಾದ ಗೋರ್ ಲಕ್ಷಣ ಅಂತೀವಲ್ಲ, ನಾಲ್ಕು ಕಾಲಿದೆ, ಬಾಲ ಇದೆ, ಗಂಗೆ ಹೋಗ್ಲಿದೆ ಅಂತ. ಬೇರೆ ಪ್ರಾಣಿಗಳಿಗೂ ನಾಲ್ಕು ಕಾಲಿರುತ್ತೆ, ಆದ್ರೆ ಹಸು ಅಲ್ಲ, ಅದಕ್ಕೂ ಬಾಲ ಇರುತ್ತೆ, ಹಸು ಅಲ್ಲ. ಈ ಇದರಲ್ಲಿ ಗಂಗೆ ಹೋಗಲು ಅಂತ ಏನ್ ಕರಿತೀವಲ್ಲ, ಅದನ್ನ ಗೋರ್ ಲಕ್ಷಣ ಅಂದ್ರೆ ಗೋವಿನ ಲಕ್ಷಣ ಏನು ಅಂತ. ಬೇರೆ ನಾಲ್ಕು ಕಾಲಿನ ಪ್ರಾಣಿಗಿಂತ ಭಿನ್ನವಾದ ಗೋವನ್ನು ಗುರುತಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರಲ್ಲ, ಹಾಗೆ ಲಕ್ಷಣದಿಂದ ವ್ಯಕ್ತಿಯನ್ನು ತಿಳಿಯೋದು ಅಂತೇಳಿ. ಆ ರೀತಿಯಾಗಿ ಅವಳು ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂತೇಳಿ, ಈ ದೇವತೆಗಳೆಲ್ಲ ಈ ಸೌಂದರ್ಯದಿಂದ ಅವರವರ ಯೋಗ್ಯತೆಯನ್ನು ಅಳೆಯೋದು ಅಂತೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ ತಿಳಿಸ್ಕೊತಾರೆ. ಅತೀ ರೂಪಸಿಯರು ಅಂದ್ರೆ ಲಕ್ಷ್ಮೀ ದೇವಿ ಪರಮ ಸುಂದರಿ, ಅವಳ ನಂತರದಲ್ಲಿ ಸರಸ್ವತಿ ಭಾರತೀಯರು ಅಂದ್ರೆ ಸಾಧನೆಯಲ್ಲಿ ಹೆಚ್ಚೆಚ್ಚು ಉನ್ನತರ ಯಾರಿರ್ತಾರ ಅವರು ಅತಿ ಸೌಂದರ್ಯದಿಂದ ಕೂಡಿರೋದು, ಈ ರೀತಿಯಲ್ಲಿ ಆಚಾರ ತಾತ್ಪರ್ಯದಲ್ಲಿ ಬರೀತಾರೆ. ಹಾಗೆ ಪರಮ ಸೌಂದರ್ಯವತಿ ಲಕ್ಷ್ಮೀ ದೇವಿ ಅವಳೇ ನನಗೆ ಅನುರೂಪಳಾದ ಕನ್ಯೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರಿಂದ ಸಾಮಾನ್ಯ ಮನುಷ್ಯರಾದವ್ರು ಯಾರೇ ನೋಡಿದ್ರು ಮೋಹಗೊಳ್ಳೋಂಗೆ ಅವಳ ರೂಪ ಇರೋವಂಥದ್ದು, ನನಗೂ ಅದೇ ಆಗಿರೋದು, ಇನ್ನೇನು ಬೇರೆ ಏನೂ ಆಗಿಲ್ಲ ಅಂತೇಳಿ. ಆ ಪದ್ಮಾವತಿಯನ್ನು ವಿವಾಹ ಆಗಬೇಕು ಅಂತಲೇ ನಾನು ವೈಕುಂಠವನ್ನು ಬಿಟ್ಟು ಈ ಕಲಿಯುಗದ ಭೂ ವೈಕುಂಠ ಅನ್ನೋದು ಈ ಕ್ಷೇತ್ರಕ್ಕೆ ನಾನು ಬಂದು ನೆಲೆಸಿದ್ದು, ಅದೇ ಕಾರಣಕ್ಕೆ ನಾನು ಬಂದಿರೋದು. ಆದರೆ ಏನು ಗೊತ್ತಾ, ಆ ಚತುರ್ಮುಖ ಬ್ರಹ್ಮ ವಿಧಿ ಅಂತ ಏನಿದಾರಲ್ಲ, ಆ ವಿಧಿಗೆ ನಾನು ಸುಖವಾಗಿರೋದು ಇಷ್ಟ ಇಲ್ಲ ಅಂತೇಳಿ. ಆ ಚತುರ್ಮುಖನಿಗೆ ಅಂದ್ರೆ ನನ್ನ ವಿಧಿ ಚೆನ್ನಾಗಿಲ್ಲ, ನನ್ನ ಹಣೆ ಬರ ಚೆನ್ನಾಗಿಲ್ಲ, ಈ ಥರ ಎಲ್ಲ ಮಾಡ್ತೀವಲ್ಲ, ಆ ಹಣೆ ಬರ ಯಾರು ಚತುರ್ಮುಖ ಬ್ರಹ್ಮ ಬರೆದಿದ್ದು ಅಂತ ಏನು ಹೇಳ್ತೀವಲ್ಲ, ಆ ಬ್ರಹ್ಮನಿಗೆ ನಾನು ಸುಖವಾಗಿರೋದು ಬಹುಶಃ ಇಷ್ಟ ಇಲ್ಲ. ಯಾಕಂದ್ರೆ ಹಿಂದೆ ನನಗೆ ಹೆಂಡತಿಯಿಂದ ಕಲಹ ಆಯಿತು, ಹೆಂಡತಿ ಜೊತೆ ಕಲಹ ಆಯಿತು, ಕಲಹ ಆದ್ಮೇಲೆ ಅವಳು ಹೋಗಿ ಕರವೀರಪುರದಲ್ಲಿ ಅವಳು ನೆಲೆ ನಿಂತಳು, ಆಮೇಲೆ ಇದರಿಂದ ವೈಕುಂಠ ಬಿಟ್ಟು ಇಲ್ಲಿಗೆ ಬಂದು ನೆಲೆಸುವಂಗಾಯಿತು. ಹೋಗಿ ಇಲ್ಲಿ ಬಂದ್ಮೇಲಾದ್ರೂ ಹುತ್ತದಲ್ಲಿ ಆರಾಮಾಗಿ ಯಾರ ಕಣ್ಣಿಗೂ ಗೋಚರನಾಗದೆ ಅಜ್ಞಾತವಾಗಿ ನಾನು ಇದ್ದೆ ಸುಖವಾಗಿದ್ದೀನಿ ಅನ್ನೋಷ್ಟಲ್ಲಿ ಕುಟಾರದಿಂದ ನನ್ನ ತಲೆಗೆ ಪ್ರಹಾರ ಆಗಿ ಗಾಯಗಳೆಲ್ಲ ಆಯಿತು. ಮತ್ತೆ ಅದಕ್ಕೆಲ್ಲ ಏನು ಔಷಧೋಪಚಾರ ಬೇಕೋ ಬೃಹಸ್ಪತಿ ಆಚಾರನ ಆಶ್ರಯ ಮಾಡಿ ಅದನ್ನೆಲ್ಲ ಪಡ್ಕೊಂಡಿದ್ದಾಯ್ತು. ಹೀಗೆ ಬಹುಶಃ ಇಷ್ಟೆಲ್ಲ ಬ್ರಹ್ಮದೇವರಿಗೆ ನನಗೆ ಇಷ್ಟ ಇಲ್ಲ, ಅದರಿಂದ ಈ ರೀತಿ ಆಗ್ತಿದೆ ಅಂತೆಲ್ಲ ವಿಷಯಗಳನ್ನು ಅವನು ಹೇಳ್ತಾನೆ. ಆವಾಗ ಹೇಳ್ತಾಳೆ, ನೋಡು ಆ ಥರ ಅಲ್ಲ, ಸಮಾನ ಸರಿಸಮಾನರಲ್ಲಿ ನಾವು ಸಂಬಂಧ ಅನ್ನೋದನ್ನು ಬೆಳೆಸ್ಬೇಕು. ನೀನು ನೋಡಿದ್ರೆ ಬೇಟೆಗಾರ ಈ ರೀತಿಯಾಗಿ ಎಲ್ಲೋ ಅಲ್ಲದಿದೆಯಾ ಎಲ್ಲ ಆಗಿದೆ, ಸರಿಸಮಾನರಲ್ಲಿ ಕನ್ಯೆಯನ್ನು ಅಪೇಕ್ಷೆ ಮಾಡೋದು ಸರಿ, ಆದರೆ ನಿನಗೆ ಅವರು ಕನ್ಯೆಯನ್ನು ಕೊಡ್ತಾರೆ ಅನ್ನೋದು ನನಗೂ ಇಲ್ಲ. ಆದರೂ ಬೇಕಾದ್ರೆ ನಿನ್ನ ಪರವಾಗಿ ಪ್ರಯತ್ನ ಮಾಡು, ಒಂದ್ಸಲ ಹೋಗಿ ವಿಚಾರಿಸ್ಕೊಂಬರ್ತೀನಿ, ಇಷ್ಟು ಮಾಡಬಲ್ಲೆ ಅಟ್ಟೆ, ಈ ರೀತಿಯಾಗಿ ಹೇಳ್ತಾರೆ. ಧನವಂತನಾದವನು ಅವನಿಗೆ ಧನವಂತನ ಅಲ್ಲದೇ ಇರೋ ರಾಜಕುಮಾರಿ ಮಗಳನ್ನು ಯಾರು ಕೊಡ್ತಾರೇನೋ, ರಾಜಕುಮಾರಿಯನ್ನು ಈ ರೀತಿಯಾಗಿ ಧನರಹಿತನಾದವನಿಗೆ ಕೊಟ್ಟಿದ್ದನ್ನು ನಾನು ಜಗತ್ತಿನಲ್ಲಿ ಕಂಡಿಲ್ಲ, ಎಲ್ಲೂ ಕೇಳೂ ಇಲ್ಲ. ಆದ್ರೂ ಅವಳನ್ನ ಹೇಗೆ ಹೊಂದಿಸ್ಲಿ ಅಂತೇಳೆ, ಯಾಕಂದ್ರೆ ಅವಳು ಆಕಾಶ ರಾಜನ ಮಗಳು, ರಾಜಕುಮಾರಿ ಅವಳು, ಸಖತ್ ಈ ಜಗತ್ತಿನಲ್ಲಿರೋ ಎಲ್ಲ ಸಕಲ ಐಶ್ವರ್ಯಗಳಿಗೆ ಅವಳು ಶ್ರೀ ಐಶ್ವರ್ಯಕ್ಕೆ ಅಧೀನರಾಗಿರೋಳು, ಐಶ್ವರ್ಯದಿಂದ ತುಂಬಿರೋಂಥವಳು, ಅವಳನ್ನ ಒಬ್ಬ ನಿನಗೆ ಸಾಮಾನ್ಯನಿಗೆ ನಿನಗೆ ಹ್ಯಾಕ್ ಕೊಡ್ತಾರೆ, ಅದರಿಂದ ಕಷ್ಟ ಅಂತ. ಅವಾಗ ಶ್ರೀನಿವಾಸ ಒಂದು ಮಾತು ಹೇಳ್ತಾನೆ, ಚವನ ಋಷಿ ಅವನು ದರಿದ್ರನಾಗಿದ್ದ, ಆದರೆ ಆ ರಾಜನಾದ ಶರಿಯಾತಿ ಅನ್ನೋನು ಆ ಸುಕನ್ಯಾ ಅಂತ ಮಗಳಿರ್ತಾಳಲ್ಲ ಅವಳನ್ನು ಕೊಟ್ಟು ವಿವಾಹ ಮಾಡಿ, ನಮ್ಮ ಜಗತ್ತಿನಲ್ಲಿ ಗೊತ್ತಿಲ್ಲೇನೋ ನಮಗೆ ಗೊತ್ತಿದೆ. ಅದಕ್ಕೆ ಚವನ ಋಷಿಗೆ ಸುಕನ್ಯನ ಮದುವೆ ಆದಾಗ ಅದೇ ಥರ ರಾಜಕುಮಾರಿನೇ ಚವನ ಋಷಿ ಮದುವೆ ಆಗಿದ್ದು, ಅಲ್ಲಿ ನಡೀಲಿಲ್ಲೇನೋ ಜಗತ್ತಿನಲ್ಲಿ ಅದು ನಡೆದಿದೆ ಅಂತ. ಅವಾಗ ಬಗುಲಾದೇವಿ ಒಂದು ಮಾತು ಹೇಳ್ತಾಳೆ, ಶರಿಯಾತಿ ಸುಕನ್ಯೆಯನ್ನು ಮದುವೆ ಆಗಲಿಕ್ಕೆ ಒಂದು ಕಾರಣ ಇತ್ತು. ಏನು ಅಂತ ಕೇಳಿದ್ರೆ, ಆ ಚವನ ಋಷಿ ಮಗಳು ಸುಕನ್ಯಾ ಆ ರಾಜನ ರಾಜಕುಮಾರನ ಒಂದ ಸರಿಯಾತಿ ಮಗಳು ಚವನ ಋಷಿ ಕೊಟ್ಟಿದ್ದು, ಆ ಚವನ ಋಷಿಯ ಒಂದು ಕಣ್ಣನ್ನ ಸುಕನ್ಯೆ ಚುಚ್ಚಿ ಕಣ್ಣು ಇದು ಮಾಡ್ಬಿಟ್ಟಿರ್ತಾಳೆ, ಅದರಿಂದ ಅಲ್ಲಿ ಒಂದು ಅಪರಾಧ ಎಸಗಿದ್ಲಲ್ಲ, ಆದ್ರಿಂದ ಕೊಟ್ಟು ಮದುವೆ ಮಾಡಲೇಬೇಕಾಯ್ತು, ಬೇರೆ ಪರಿಹಾರ ಇರಲಿಲ್ಲ, ಅದರಿಂದ ಆ ರೀತಿಯಾಗಿ ವಿವಾಹ ಆಯಿತು. ಒಂದು ಕರುಣು ಕುರುಡಾಗೋಂಗೆ ಚವನ ಋಷಿಗೆ ಮಾಡಿದ್ದೆ ಆ ಸುಕನ್ಯಾ ಅನ್ನೋಳು, ಆದ್ರಿಂದ ಜಗತ್ತಿನಲ್ಲಿ ಆ ರೀತಿ ಅಪರಾಧನೇ ವಿವಾಹಕ್ಕೆ ಕಾರಣ ಆಯಿತು, ಇಲ್ಲ ಅಂಥದ್ದೇನಿಲ್ಲ ಅಂತ. ಅದಕ್ಕೆ ಇಲ್ಲೂ ಅಂಥದ್ದೇ ಒಂದು ಅಪರಾಧ ಆಗಿದೆ, ಯಾಕಂದ್ರೆ ನನ್ನ ಕುದುರೆ ನಾವು ಕೊಂದಿರೋಳು ಅವಳು, ಇಲ್ಲೂ ಅಪರಾಧ ಇದೆ, ಆದ್ರಿಂದ ಈ ವಿವಾಹ ನೀನು ಆ ಕಾರಣವನ್ನು ಹೇಳಿ ಈ ರೀತಿಯಾಗಿ ಘಟನೆ ಮಾಡಿಸ್ಬೋದು ಅಂಥೇಳಿ ಇಷ್ಟೆಲ್ಲ ಹೇಳಿದಾಗ, ಹೌದಾ ಅದು ನೋಡ್ತೀನಿ ನಾನು, ಪ್ರಯತ್ನ ಒಂದ್ಸಲ ಮಾಡಿ ಕೇಳ್ತೀನಿ ಅಂತೇಳಿ. ಅದಕ್ಕೆ ಶ್ರೀನಿವಾಸ ಅಂತ ಹೇಳ್ತಾನೆ, ನಾನು ಹಿಂದಕ್ಕೆ ಸುತ್ತಗೆ ಜಾಣ ಸೃಷ್ಟಿಯ ಮಾಡು ನೀನು ಎಂದು ತಪ್ಪವನು ಈ ಕಾಲದಲ್ಲಿ, ನಾನು ಮೋಹಿಸುವಂತ ಜಾಡಿಯನ್ನು ಪುಟ್ಟಿಸಿದ ನಾನು ಅಪಕೃತಿಯ ಬಗ್ಗೆ ಏನು ಮಾಡಿದ್ದೆ, ಏನು ಮಾಡಲಿ ಇನ್ನು ಏನು ಪಾಯವು ಎನ್ನ ಮಾನಿನಿಯ ಮಾನವನ ಕಳೆದಂತ ಮಾನಿನೇ ತರುವುದಕ್ಕೆ ನೀನೇ ಸರಿ ಹೆಪ್ಪುಲಿಯು ನೀನೇ ತಾರದೇ ಇರಲು ನಾನು ಬದುಕುವನಲ್ಲ ಕೂನ ಪೇಳುವೆನು ನಾನು ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ ನೀನು ಮಾಡು, ನಿನ್ನೊಳಗೆ ನಿಂತು ನಾನು ಮಾಡ್ತೀನಿ, ಅದ್ರ ಪಟ್ಟ ಎಲ್ಲ ಜಗತ್ತಿನಲ್ಲಿ ಜಗತ್ತು ಜನ ಏನ್ ಅನ್ಕೋತಾರೆ, ಬ್ರಹ್ಮದೇವರು ಸೃಷ್ಟಿಕರ್ತ ಈ ರೀತಿ ಅನ್ಕೋತಾರೆ ಅಂತ ಒಂದು ಒಳ್ಳೆ ಪೋಸ್ಟ್ ಕೊಟ್ಟೆ ಅವನಿಗೆ. ಅದು ಕೊಟ್ಟಿದ್ದೆ ನಾ ಮೊದಲನೇ ತಪ್ಪನ್ನ ಮಾಡಿದ್ದು, ಯಾಕಂದ್ರೆ ನಾನೇ ಮೋಹ ಮಾಡುವಂತ ಒಂದು ಸೌಂದರ್ಯವತಿ ಆಗಿರ್ತಕ್ಕಂಥ ಕನ್ಯೆಯನ್ನು ಅವನು ಸೃಷ್ಟಿ ಮಾಡ್ದ. ಇಂಥ ತಪ್ಪು ಮಾಡಲಿಕ್ಕೆ ನಾನೇನು ತಪ್ಪು ಮಾಡಿದ್ದೆ ಅಂತ, ನಾನು ಮೋಹಗೊಳ್ಳೋಂಥ ಒಂದು ಸೌಂದರ್ಯವತಿಯನ್ನು ತಾನು ಸೃಷ್ಟಿ ಮಾಡಿ ನಾನು ಕೊಟ್ಟ ಕೆಲಸದಿಂದ ನಾನು ಮೋಹಿಸುವಂಥವ್ರನ್ನ ಮಾಡಬಾರ್ದಾಗಿತ್ತು ಅವನು, ನಾನು ಅವನಲ್ಲಿ ಏನು ತಪ್ಪು ಮಾಡಿದ್ದೆ ಅಂತ ಈ ರೀತಿಯಾಗಿ ಚತುರ್ಮುಖ ಮಾಡ್ದ ಅಂತ ಹೇಳಿ. ಅದಕ್ಕೆ ವಿಧಿ ನನ್ನ ವಿಧಿ ಸರಿ ಇಲ್ಲ ಈ ರೀತಿಯಾಗೆಲ್ಲ ಅವನು ಹೇಳ್ತಾನೆ. ಅದಕ್ಕೆ ನಾನು ಅವನು ಸೃಷ್ಟಿಕರ್ತ ಸೃಷ್ಟಿಕರ್ತ ಅಂತ ಹೇಳಿ ಕೊಟ್ನಲ್ಲ, ಆ ಚತುರ್ಮುಖ ಏನೋ ನನ್ನ ಹಿರಿಯ ಮಗ, ನನ್ನ ಮೇಲೆ ವೈರವನ್ನು ಹಗೆತನವನ್ನು ಸಾಧಿಸಿ ನಾನು ಮೋಹಗಳು ಅಂತ ಇಂಥ ರೂಪವತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಸ್ಮರಣ ಪೀಡೆ ಅಂದರೆ ಮನ್ಮಥನ ಪೀಡೆ ಅಂತ ಹೇಳ್ತೀವ, ಕಾಮಪೀಡೆ, ಅದನ್ನು ನಾನು ಅನುಭವಿಸಂಗೆ ಮಾಡಿದ್ದಾನೆ ಅಂತಾದರೆ ಇವನು ನನ್ನ ಮೇಲೆ ವೈರತ್ವವನ್ನು ಮಾಡಲಿಕ್ಕೆ, ನನ್ನ ಮೇಲೆ ದ್ವೇಷ ಮಾಡಲಿಕ್ಕೆ ಈ ಕೆಲಸ ಮಾಡಿದ್ದಾರೆ ಅಂತ. ಇನ್ನೂ ಒಂದು ಏನು ಅನಿಸ್ತಾ ಇದೆ ಗೊತ್ತಾ ನನಗೆ, ಆಪತ್ಕಾಲದಲ್ಲಿ ಏನು ಗೊತ್ತಾ, ನೆಂಟರುಗಳು ಶತ್ರುಗಳು ಆಗ್ಬಿಡ್ತಾರೆ ಅಂತ. ಬ್ರಹ್ಮದೇವರು ನನಗೆ ಹಿರಿಯ ಮಗ, ಅವನು ನಾನೇ ಮೋಹಗೊಳ್ಳುವಂಥ ಒಂದು ಸೌಂದರ್ಯವತಿಯಾಗಿರ್ತಕ್ಕಂಥ ಪದ್ಮಾವತಿಯನ್ನು ಸೃಷ್ಟಿ ಮಾಡಿ ಈ ಥರ ಎಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಆ ಸೃಷ್ಟಿಕರ್ತ ಅನ್ನೋ ಪದವಿ ನಾನು ಕೊಟ್ಟು ಅವನೊಳಗೆ ನಿಂತು ನಾನು ಕಾರ್ಯ ಮಾಡಿದ್ದಕ್ಕೆ ಕನಿಷ್ಠ ನನ್ನ ಮೇಲೆ ಗೌರವ ಬೇಕಿತ್ತೇ ಅಲ್ಲ, ಅದನ್ನು ಮಾಡಲಿಲ್ಲ. ಹೀಗೆ ಆಪತ್ಕಾಲದಲ್ಲಿ ಏನು ಅಂದರೆ ನೆಂಟರುಗಳು ಕೊಡೋ ಶತ್ರುಗಳಾಗ್ಬಿಡ್ತಾರೆ ಲೋಕದಲ್ಲಿ, ಹಿಂಗೆಲ್ಲ ಕಂಡಿದೆ, ಅದು ನನಗೂ ಬಿಟ್ಟಿದ್ದಲ್ಲ ಪ್ರಾರಂಭ ಕರ್ಮ ಅನ್ನೋದು ಅಂತೇಳಿ ಭಗವಂತ ಈ ರೀತಿಯಾಗಿ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಆಪತ್ತಿನಲ್ಲಿ ಧೈರ್ಯವನ್ನು ತಂದುಕೋಬೇಕೇ ಹೊರತು ಎಂದಿಗೂ ಧೃತಿಗೆಡಬಾರ್ದು ಅಂತೇಳಿ. ಹೀಗೆ ಹೆಂಡತಿ ಮಿತ್ರರು ಪುತ್ರರು ಎಲ್ಲ ನಮ್ಮನ್ನು ಬಿಟ್ಟರು ಕೂಡ ಶ್ರೀಹರಿಯ ಅನುಗ್ರಹ ಮಾತ್ರ ಇದೆ ಅಂತೇಳಿ ಭಗವಂತನನ್ನು ಮಾತ್ರ ನಂಬಬೇಕೆ ಹೊರತು ಉಳಿದವ್ರನ್ನೆಲ್ಲ ನಂಬ್ಕೊಂಡ್ರೆ ಇಂಥದೇ ಕಥೆ ಆಗೋದು. ಅದರಿಂದ ಭಗವಂತನನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ಹೆಚ್ಚಿನ ಭಕ್ತಿಯನ್ನು ಮಾಡಿದ್ರಲ್ಲ, ಅತ್ಯುತ್ತಮವಾಗಿರ್ತಕ್ಕಂಥ ಅಮಲಾ ಭಕ್ತಿ, ಅಮಲಾ ಭಕ್ತಿಷ್ಠ ತತ್ ಸಾಧನ ಮಂತ್ರಿ, ನಿರ್ದಿಷ್ಟವಾದ ಭಕ್ತಿಯನ್ನು ಭಗವಂತನಲ್ಲಿ ನಿರ್ವೇಶವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಅಂತ ಇದ್ದಂತೆ ಭಗವಂತನಲ್ಲಿ ಮಾಡಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಸರಿ ಹೋಗುತ್ತೆ ಅಂಥೇಳಿ ಇಷ್ಟೆಲ್ಲ ಹೇಳಿದ್ಮೇಲೆ ಶ್ರೀನಿವಾಸನ ಹೇಳ್ತಾನೆ, ನೋಡು ಇದೊಂದು ಕಲ್ಯಾಣ ಮಾಡಿದರೆ ನಿನಗೆ ವಿಶೇಷ ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ. ಕೋಟಿ ಸಾಲಂಕೃತ ಕನ್ಯಾದಾನ ಮಾಡಿದ್ರೆ ಏನು ಫಲ ಬರ್ತಿದ್ಯೋ ಅದಕ್ಕಿಂತ ಹೆಚ್ಚು ಫಲ ಬರ್ತಾ ಇದೆ. 10,000 ಅಶ್ವಗಳನ್ನು ದಾನ ಮಾಡಿದ್ರೆ ಏನು ಫಲ ಬೇಕೋ ಆ ಫಲ ಬರ್ತಾ ಇದೆ. ಇನ್ನು ಸುವರ್ಣ ಶಿಖರಗಳನ್ನೇ ದಾನ ಮಾಡಿದ್ರೆ ಏನು ಫಲ ಬರ್ತದೆ ಅದು ಬರ್ತಾ ಇದೆ. ಈ ರೀತಿ ವಿಶೇಷವಾಗಿ ಫಲ ಬರ್ತಾ ಇದೆ, ಒಂದು ಕಲ್ಯಾಣವನ್ನು ಮಾಡಿದ್ರೆ ಇಷ್ಟೆಲ್ಲ ಪುಣ್ಯ ಅನ್ನೋದು ಬರ್ತಾ ಇದೆ, ನೀನು ಹೇಗಾರು ಮಾಡಬೇಕು ಮಾಡು, ಈ ಘಟನೆಯನ್ನು ನೀನು ಮಾಡು ಅಂಥೇಳಿ ಬಕಲಾವತಿಗೆ ಶ್ರೀನಿವಾಸ ಹೇಳ್ತಾನೆ. ಬಕಲಾವತಿ ಎಲ್ಲ ಹೇಳ್ತಾಳೆ, ಇದೆಲ್ಲ ಕೇಳಾದ್ಮೇಲೆ ಸರಿ ಅವಳು ಯಾರು, ಅಡ್ರೆಸ್ ಎಲ್ಲ ಸರಿಯಾಗಿ ನನಗೆ ಹೇಳು, ವಿವರ ಎಲ್ಲ ಹೇಳಿದ್ಮೇಲೆ ತಾನು ನಾನು ಆ ಕನ್ಯೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ. ಅವಳು ಯಾರು, ಯಾರ ಮಗಳು, ಎಲ್ಲಿದ್ದಾಳೆ, ಹಿಂದಿನ ಜನ್ಮದಲ್ಲಿ ಅವಳು ಯಾರಾಗಿದ್ಲು, ಎಲ್ಲ ವೃತ್ತಾಂತವನ್ನು ನನಗೆ ತಿಳಿಸು ಅಂತೇಳಿ ಆಮೇಲೆ ಹೇಳ್ತಾನೆ. ಪೂರ್ವದಲ್ಲಿ ಶ್ರೀರಾಮ ದೇವ ಸೀತೆಯ ಕೂಡಿತ ವನದಲ್ಲಿ ತೆರಳು ರಾವಣನು ಇಬ್ಬರಿಗೆ ತಾಭಿಯೋಗವ ಮಾಡಿ ದೇವಿಯನ್ನು ಅಪಹರಿಸಿದಾನು ಅಯ್ಯಬೇಕೆಂಬ ಭಾವದಲ್ಲಿ ಬಂದ. ರಾಮಾವತಾರದಲ್ಲಿ ತ್ರೇತಾಯುಗದಲ್ಲ ಏನಾಗಿತ್ತು ಅಂದರೆ, ನಾನು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಅಂತೇಳಿ ಅವತಾರ ಮಾಡಿದ್ದೆ, ದುಷ್ಟ ರಾಕ್ಷಸ ಸಂಹಾರ ಒಂದು ಕಾರ್ಯ, ಪಿತೃವಾಕ್ಯ ಪರಿಪಾಲನೆ ಒಂದು ನೆಪ, ಕೈಕೇಯಿಗೆ ಮಾತು ಕೊಟ್ಟಿದ್ದೆ ಆಯಿತು ನಾನು ಹೋಗ್ತೀನಿ ವನವಾಸಕ್ಕೆ ಅಂತೇಳಿ, ಆಮೇಲೆ ದೇವತೆಗಳಿಗೆಲ್ಲ ನಾನು ಬಂದು ನಿಮ್ಮ ಸಾಧನೆಗೆ ಯಾರೆಲ್ಲ ವಿಘ್ನ ಮಾಡ್ತೀಯಾರ ಆ ದುಷ್ಟ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ನಿಮಗೆ ತಪೋಭಂಗ ಆಗದೆ ಇದ್ದಂಗೆ ನಿಮ್ಮನ್ನು ಸಂರಕ್ಷಣೆ ಮಾಡ್ತೀನಿ ಈ ರೀತಿ ಎಲ್ಲ ಹೇಳಿದ್ದೆ. ಆ ಎಲ್ಲ ಕಾರ್ಯಗಳನ್ನು ಪೂರೈಸಬೇಕು ಅಂತೇಳಿ ಪಿತೃವಾಕ್ಯ ಪರಿಪಾಲನೆ ನೆಪದಿಂದ ರಾಮಾವತಾರ ಅನ್ನೋದು ನಾನು ಮಾಡಿದ್ದು. ಆ ಎಲ್ಲ ಕಾರಣಕ್ಕಾಗಿ ನಾನು ಸೀತಾ ಮತ್ತು ಲಕ್ಷ್ಮಣನ ಜೊತೆಗೆ ವನವಾಸದಲ್ಲಿದ್ದೆ. ಆಗ ದುಷ್ಟ ರಾವಣ ಈ ಸೀತೆಯನ್ನು ಅಪಹಾರ ಮಾಡಬೇಕು ಅಂತೇಳಿ ತಾನು ಬಂದ. ಅವಳ ಹೆಸರು ವೇದವತಿ, ವೇದವತಿ ಅಂತೇಳಿ. ಹಂಗಾರೆ ಆ ವೇದವತಿ ಯಾರು, ವೇದವತಿ ವೃತ್ತಾಂತ ಏನು ಅಂತ ಕೇಳಿದ್ರೆ, ಆ ತ್ರೇತಾಯುಗದಲ್ಲಿ ಹಂಸ ಹಂಸ ಅಂತ ಒಬ್ಬ ಇರ್ತಾನೆ, ಅವನು ಲಕ್ಷ್ಮೀದೇವಿಯನ್ನೇ ತನ್ನ ಪುತ್ರಿಯನ್ನಾಗಿ ಪಡಿಬೇಕು ಅಂತೇಳಿ ಬಹಳ ಕಠಿಣವಾದ ತಪಸ್ಸನ್ನು ದೀರ್ಘಕಾಲ ಆ ತಪಸ್ಸನ್ನು ಮಾಡಿರ್ತಾನೆ. ಒಂದು ಸಲ ಆ ವೇದವತಿ ಜನನ ಹೇಗಾಗಿರುತ್ತೆ ಅಂತ ಕೇಳಿದ್ರೆ, ಆ ಹಂಸ ಅನ್ನೋದು ವೇದ ಮಂತ್ರವನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಉಚ್ಚಾರ ಮಾಡೋ ಕಾಲಕ್ಕೆ ಅವನ ಬಾಯಿಯಿಂದ ಹೊರಗೆ ಬಂದಿರ್ತಾಳಾದ್ರಿಂದ ಅವಳು ವೇದವತಿ ವೇದವತಿ ಅಂತೇಳಿ ಅವಳಿಗೆ ನಾಮಕರಣವನ್ನು ಮಾಡಿರ್ತಾನವನು ಆ ಹಂಸ ಅನ್ನೋ ಮನುಷ್ಯ. ಅವನು ಬ್ರಾಹ್ಮಣ ಅಥವಾ ಬೇರೆ ಏನು ಅಲ್ಲೆಲ್ಲೂ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡಿಲ್ಲ, ಆದ್ದರಿಂದ ಅದನ್ನು ಹೇಳಿಲ್ಲ. ಹೀಗೆ ಇಂಥ ಸೀತಾದೇವಿ ಎಲ್ಲಿದ್ಲು ಅಂದರೆ ಕೈಲಾಸದಲ್ಲಿ ವಾಸ ಮಾಡಿರ್ತಾಳೆ. ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಕೂತಾಳೆ ವೇದವತಿಯನ್ನೋಳು. ಒಂದು ರಾತ್ರಿ ಏನಾಗುತ್ತೆ, ಆ ವೇದವತಿಯನ್ನು ಅಪಹಾರ ಮಾಡಬೇಕು ಅಂತ ದೈತ್ಯರೆಲ್ಲ ಪ್ರಯತ್ನ ಮಾಡ್ತಾರೆ. ಆ ರಾತ್ರಿ ಕಾಲದಲ್ಲಿ ಆ ಹಂಸ ಅನ್ನೋನನ್ನು ಸಂಹಾರ ಮಾಡ್ತಾರೆ, ದೈತ್ಯರೆಲ್ಲ ಸೇರಿ ಆ ಹಂಸ ಅನ್ನೋನನ್ನು ಅವನನ್ನು ಸಂಹಾರ ಮಾಡ್ತಾರೆ. ಈ ವೇದವತಿ ಶ್ರೀಮನ್ನಾರಾಯಣನೇ ತನಗ್ ಪತಿ ಆಗ್ಬೇಕು ಅಂತೇಳಿ ದೀರ್ಘಕಾಲ ತಪಸ್ಸು ಮಾಡ್ತಿರ್ತಾಳೆ. ಅವಾಗ ಆ ರಾವಣ ಅವಳನ್ನ ಬಂದು ಅಪಹಾರ ಮಾಡ್ತಾನೆ. ಅಪ್ಪ ಇಲ್ಲಿದ್ ಮಗಳು ಒಬ್ಳೆ ಇರ್ತಾಳು, ಅವಳನ್ನ ಈ ದುಷ್ಟ ದೈತ್ಯರೆಲ್ಲ ಅಪಹಾರ ಮಾಡ್ಲಿಕ್ಕೆ ಅಂತ ಬಂದಾಗ ರಾವಣನು ಬಂದಿರ್ತಾನೆ. ರಾವಣ ಅಪಹಾರ ಮಾಡ್ಲಿಕ್ಕೆ ಅಂತ ಬಂದು ಬಹಳ ಸಲ ಹೇಳ್ತಾನೆ, ನನ್ನ ಹೆಂಡತಿ ಹೆಂಗಾಗು, ನನ್ನ ಅರಮನೆ ಕೊಡ್ತೀನಿ, ಈ ಥರ ಎಲ್ಲ ಹೇಳ್ತಾನೆ. ಏನಾದ್ರೂ ಕೇಳಲ್ಲ, ಆ ತಲೆ ಕೂದಲನ್ನು ಹಿಡಿದು ಜಗತಾನೆ ಅವಳು ಹೇಳ್ಕೊಂಡು ಹೋಗ್ಬೇಕು ಅಂತ. ಅವಾಗ ಇವಳು ಅಗ್ನಿ ಪ್ರವೇಶ ಮಾಡ್ತಾಳೆ, ರಾವಣನು ಅವಾಗ ಮತ್ತೆ ಅಗ್ನಿ ಪ್ರವೇಶ ಮಾಡ್ತಾನೆ. ಅವಾಗ ನಂತರದಲ್ಲಿ ತಾನು ಅವನ ದುಷ್ಟ ದೈತ್ಯನ ಸ್ಪರ್ಶ ಆಗಿದೆ ಅಂತ ತಾನು ಅಗ್ನಿ ಪ್ರವೇಶ ಮಾಡಿದಾಗ ರಾವಣನು ಕೂಡ ಅಗ್ನಿ ಪ್ರವೇಶ ಮಾಡ್ತಾನೆ. ಆ ನಂತರದ ಮೊದಲನೇ ಸಲ ಅವನ ಹಿಂದೆ ವಾಪಸ್ ಹೋಗ್ಬಿಡ್ತಾನೆ, ರಾವಣ ಮೊದಲನೇ ಸಲ ಬಿಟ್ಟು ವಾಪಸ್ ಹೋಗ್ತಾನೆ. ಇವಳು ಅಗ್ನಿಯಿಂದ ವಾಪಸ್ ಬಂದು ಮತ್ತೆ ತಪಸ್ಸನ್ನ ಮತ್ತೆ ಪುನರ್ ಆರಂಭ ಮಾಡ್ಕೊಂಡು ಮತ್ತೆ ತಪಸ್ಸನ್ನ ಮುಂದುವರೆಸಿದಾಗ ಎರಡನೇ ಸಲ ರಾವಣ ಬರ್ತಾನೆ. ಎರಡನೇ ಸಲ ರಾವಣ ಬಂದು ಮತ್ತೆ ಅಪಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಎರಡನೇ ಸಲ ಅವಳು ಅಗ್ನಿ ಪ್ರವೇಶ ಮಾಡಿದಾಗ ತಾನು ಎರಡನೇ ಸಲ ಅಗ್ನಿ ಪ್ರವೇಶ ಮಾಡ್ತಾನೆ ಬಲಾತ್ಕಾರ ಮಾಡ್ಲಿಕ್ಕೆ ಹೋದಾಗ. ಇದಾದಾಗ ಅಗ್ನಿ ಪ್ರವೇಶ ಮಾಡಿದಾಗ ಸೀತೆಯ ಬದಲಾಗಿ ಮೂರು ವಜ್ರಗಳು ಸಿಗ್ತಾ ಇದೆ ರಾವಣನಿಗೆ. ಆ ಅಗ್ನಿಯಲ್ಲಿ ಮೂರು ವಜ್ರಗಳು ಸಿಗ್ತಾ ಇದೆ. ಆ ವಜ್ರವನ್ನೆಲ್ಲ ತಂದು ತನ್ನ ಪಟ್ಟದಾಸಿ ಎತ್ತಾಳ ಮಂಡೋದರಿ, ಅವಳ ಹತ್ರ ಅದನ್ನೆಲ್ಲ ಕೊಡ್ತಾನೆ, ಮೂರು ವಜ್ರವನ್ನ ಕೊಡ್ತಾನೆ. ಅವಳು ಭದ್ರವಾಗಿ ಆ ಮೂರು ವಜ್ರಗಳನ್ನು ಎಲ್ಲ ಪೆಟ್ಟಿಗೆ ಒಳಗೆ ಹಾಕಿ ಇಡ್ತಾಳೆ. ಹಾಕಿಟ್ಟ ನಂತರದಲ್ಲಿ ಒಂದು ಸ್ವಲ್ಪ ಕಾಲ ನಂತರದಲ್ಲಿ ಆ ಪೆಟ್ಟಿಗೆನ ತೆಗಿಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಳೆ. ಪೆಟ್ಟಿಗೆ ಏನು ಮಾಡಿದ್ರು ತೆಗೆಯಕ್ಕೆ ಬರಲ್ಲ. ಆಮೇಲೆ ಭಾಳ ಕಷ್ಟಪಟ್ಟು ಅದು ತೆಗೆದ ನಂತರ ಏನಾಗುತ್ತೆ, ಮೂರು ವಜ್ರದ ಬದಲಾಗಿ ಒಂದು ಹೆಣ್ಣು ಮಗು ಇರುತ್ತೆ. ತೆಗೆದು ನೋಡ್ತಾಳೆ, ಆ ಹೆಣ್ಣು ಮಗು ಇರುತ್ತೆ. ಆ ಮಂಡೋದರಿ ಯಾರು ಇವಳು ಅಂತ ಕೇಳ್ತಾಳೆ ರಾವಣನ. ರಾವಣ ಎಲ್ಲ ಕಥೆ ಹೇಳ್ತಾನೆ, ಈ ಥರ ಅಪಹಾರ ಮಾಡ್ಲಿಕ್ಕೆ ಹೋಗಿದ್ದೆ, ಮೊದಲನೇ ಬಾರಿ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು, ನಾನು ನಿರಾಶೆ ಆಗಿ ಒಂದು ವಾಪಸ್ ಬಂದ್ಬಿಟ್ಟೆ. ಎರಡನೇ ಸಲ ಮತ್ತೆ ಅಪಹಾರ ಮಾಡ್ಲಿಕ್ಕೆ ಹೋದೆ, ಅವಾಗ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು, ನಾನು ಅಗ್ನಿ ಪ್ರವೇಶ ಮಾಡಿದೆ. ಆ ಹೆಣ್ಣು ಸ್ತ್ರೀ ಬದಲು ಆ ಮೂರು ವಜ್ರಗಳು ಸಿಕ್ತು, ಅದನ್ನ ಪೆಟ್ಟಿಗೆಯಲ್ಲಿ ಹಾಕಿ ನಿನಗೆ ತಂದು ಕೊಟ್ಟೆ. ಈಗ ತೆಗೆದು ನೋಡಿದ್ರೆ ಅದು ಮಗು ಈ ರೀತಿಯಲ್ಲ. ಈ ಅವಾಗ ಅವಳು ಹೇಳ್ತಾಳೆ, ಅಂದ್ರೆ ಅವರಪ್ಪ ಮೊದಲಿಗೆ ಸತ್ತೋಗಿದ್ದ, ಇದನ್ನೆಲ್ಲ ಕತೆ ಹೇಳ್ತಾನೆ ರಾವಣ ಹೆಂಡತಿಗೆ. ಹೇಳಿದ ನಂತರದಲ್ಲಿ ತಂದೆಯನ್ನ ಹುಟ್ಟಿದ ತಕ್ಷಣನೇ ನುಂಗಿದ ಕೂಸಿದು ವೇದವತಿ ಅಂತ ಯಾವಾಗ ನಾಮಕರಣ ಆಯ್ತಲ್ಲ, ಅದರಿಂದ ಇದನ್ನ ಇಲ್ಲೆಲ್ಲೋ ತರಬೇಡ, ನೀನು ತಗೊಂಡೋಗೆಲ್ಲ ಸಮುದ್ರದ ಆಚೆ ಹಾಕ್ಬಿಡು ಅಂತೇಳಿ ಉಳಿದ ದೈತ್ಯರಿಗೆ ಮಂಡೋದರೆ ಹೇಳ್ತಾಳೆ, ಇದನ್ನ ಇಲ್ಲೆಲ್ಲೂ ಇಡಬೇಡ, ತಗೊಂಡೋಗಿ ಸಮುದ್ರದಿಂದ ಆಚೆ ಹಾಕ್ಬಿಡು ಅಂತ ಹೇಳಿ. ಅವರೆಲ್ಲ ಏನ್ ಮಾಡ್ತಾರೆ, ಆ ದೈತ್ಯರು ಆ ಪೆಟ್ಟಿಗೆ ಸಮೇತ ಆ ಮಗುನ ತಗೊಂಡೋಗಿ ಸಮುದ್ರದಕ್ಕೆ ಬಿಸಾಡ್ಬಿಡ್ತಾರೆ. ಆವಾಗ ಹೇಳ್ತಾಳೆ, ಇದನ್ನ ಕೊಲ್ಲಬೇಡ, ಯಾಕಂದ್ರೆ ಶಿಶು ಹತ್ಯೆ ಮಾಡಿದ್ರೆ ಮತ್ತೆ ದೋಷನೇ ಬರ್ತಾ ಇದೆ, ಅದರಿಂದ ನೀನು ಕೊಲ್ಲಬೇಡ, ಸಮುದ್ರದಲ್ಲಿ ಹಾಕ್ಬಿಡೋದು, ಅದು ಕಾಯಿಸಿದ್ರೆ ಬದುಕೊಳತ್ತೆ, ಇಲ್ಲೋರ ಸತೋಗತ್ತೆ, ಒಟ್ಟ ನಮಗ ಅದ್ರ ಸಹವಾಸ ಬೇಡ, ಯಾಕಂದ್ರೆ ತಂದೆಯನ್ನ ಕೊಂದಿದ್ ಕೂಸು ಅದು ಒಳ್ಳೇದಲ್ಲ, ತಮ್ಮನ್ನ ನಾವಿಲ್ಲಿ ಇಟ್ಕೊಂಡು ಯಾರಿಗೂ ಶ್ರೇಯಸ್ಸಲ್ಲ, ಈ ರೀತಿ ನೀವು ಕೊಲ್ಲೋದು ಬೇಡ, ಅದನ್ನ ಹಾಕು ಅಂತ ಹೇಳಿ. ಆವಾಗ ಅವಳು ಆ ಕೂಸು ಹೇಳುತ್ತೆ, ನಾನು ಪುನಃ ಇಲ್ಲಿ ಬರ್ತೀನಿ ನಿನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಆ ಕೂಸು ಆ ರೀತಿಯಾಗಿ ಹೇಳುತ್ತೆ. ರಾಕ್ಷಸರೆಲ್ಲ ತಗೊಂಡೋಗಿ ಅದನ್ನ ಸಮುದ್ರಕ್ಕೆ ಹಾಕ್ತಾರೆ. ಸಮುದ್ರದ ಅಲೆಗೆಯಿಂದ ಹೊಡೆತಕ್ಕ ಮುಂದೆ ಹೋಗಿ ಹೋಗಿ ಹೋಗಿ ಅದು ಅಯೋಧ್ಯೆಗೆ ಬರುತ್ತೆ, ಆ ಮಗು ಅಯೋಧ್ಯೆಗೆ ಬರುತ್ತೆ. ಅಯೋಧ್ಯದಲ್ಲಿ ಬಂದು ಭೂಮಿಯಲ್ಲಿರ್ತಿ ಯಜ್ಞಕ್ಕಾಗಿ ಯಾವಾಗ ಭೂಮಿಯನ್ನ ಶೋಧ ಮಾಡ್ತಾರಲ್ಲ ಅವಾಗ ಅವಳು ಬರ್ತಾಳೆ, ಅವಳೇ ಸೀತಾದೇವಿ. ನೇಗಿಲಿನಿಂದ ಇದು ಮಾಡ್ತಾರ, ನೇಗಿಲಿನ ತುಯಿ ಭಾಗ ಇರುತ್ತಲ್ಲ ಅದಕ್ಕೆ ಸೀತಾ ಸೀತಾ ಅಂತ ಕರೆಯೋದು. ಆ ನೇಗಿಲಿನಿಂದ ಭೂಮಿಯನ್ನ ಶೋಧ ಮಾಡಿದಾಗ ಇವಳು ಬಂದಿದ್ದಿಂದ ಆವಿರ್ಭಾವ ಆಗಿದ್ದರಿಂದ ಇವಳಿಗೂ ಸೀತಾ ಸೀತಾ ಅಂತೇಳಿ ಹೆಸರು ಬಂತು. ಈ ರೀತಿ ಆಗಿರೋದು ಅವಳೇ ವೇದವತಿ ಅಂತೇಳಿ. ಅವಳು ಎಲ್ಲರಂತೆ ಜನನ ಅಲ್ಲ, ಅವಳಿಗೆ ವೇದ ಮಂತ್ರಗಳನ್ನು ಉಚ್ಚಾರ ಮಾಡೋ ಕಾಲಕ್ಕೆ ಆ ಹಂಸ ವಂಶ ಋಷಿ ಇರ್ಬೋದ ಅಥವಾ ಕ್ಷತ್ರಿಯ ವಂಶದ ಸಮುದ್ರ ರಾಜನ ಮಗಳು ಈ ತರ ಕೇಳಿದ ಅದಿರ್ಬೋದು. ಅಲ್ಲಿ ಅದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ, ನನಗೂ ಗೊತ್ತಿಲ್ಲ. ಅದರಿಂದ ಅವಳಿಗೆ ವೇದವತಿ ಅಂತಾಗಿತ್ತು. ಇಲ್ಲಿ ಭೂಮಿಯಿಂದ ಆವಿರ್ಭಾವ ಹೊಂದಿದ್ರಿಂದ ಸೀತಾ ಸೀತಾ ಅಂತ ಅನೇಗಿಲಿನ ತುದಿಗೆ ಸೀತಾ ಅಂತ ಹೆಸರಾದ್ರಿಂದ ಈ ರೀತಿಯಾಗಿ ಸೀತಾ ಅಂತೇಳಿ ಕರೆಯಲ್ಪಟ್ಲು. ಆದ್ರಿಂದ ಇನ್ನು ಜನಕನ ಮಗಳು, ಅದರಿಂದ ಜಾನಕಿಂತಲೂ ಮುಂದೆ ಅಲ್ಲಿ ತ್ರೇತಾಯುಗದಲ್ಲಿ ಹೆಸರಿತ್ತು. ಈ ರೀತಿಯಾಗಿ ಇವಳದೆಲ್ಲ ವಿವರ, ಇಂಥ ಅವಳನ್ನ ನಾನು ವಿವಾಹ ಆಗ್ಬೇಕು ಅಂತಿದ್ದೀನಿ ಅಂಥೇಳಿ ಈ ರೀತಿ ಎಲ್ಲ ಆಗೋದು ಅಂಥೇಳಿ. ಅವಳು ಸೀತಾಕೃತಿ ಅನ್ನೋಳು ವೇದವತಿಯಲ್ಲಿ ಪ್ರವೇಶ, ಅಂದ್ರೆ ಸೀತಾ ಆಕೃತಿ ಅಲ್ಲಿ ವೇದವತಿ ವೇದವತಿ ಅಂತೇಳಿ ಈ ರೀತಿ. ಅಂದ್ರೆ ನಿಜ ಸೀತೆಯನ್ನು ಇವನು ಅಪಹಾರ ಮಾಡಿದ್ದಲ್ಲ, ಸೀತಾ ಪ್ರತಿಕೃತಿಯನ್ನು ರಾವಣ ಅಪಹಾರ ಮಾಡಿದ್ದು ಅಂತೇಳಿ. ನಿಜವಾದ ಸೀತೆಯನ್ನು ಸ್ಪರ್ಶ ಮಾಡೋದ್ರಲ್ಲಿ ಈ ತರ ದುಷ್ಟಕಾಮನೆಗಳಿಂದ ನೋಡಿದ್ರೆ ಇವನು ಭಸ್ಮೀಭೂತನಾಗ್ತಿದ್ದ. ಈ ಕಾರ್ಯ ಆಗ್ಬಾರ್ದು ಅಂತ ಸೀತಾಕೃತಿಯನ್ನ ಅಲ್ಲಿ ಇಟ್ಟಿದ್ದು. ಅದರಲ್ಲಿ ಈ ಪ್ರಾಕೃತ ಶರೀರದಲ್ಲಿ ಈ ಎಲ್ಲ ಕೆಲಸಗಳಾಗಬೇಕು ಅಂತ ಆದ್ರೆ ಇಂದ್ರದೇವರು ಪ್ರವೇಶ ಮಾಡಿದ್ರೆ ಮಾತ್ರ ಉಳಿದ ಲಕ್ಷ್ಮಿ ಸನ್ನಿಧಾನ ಎಲ್ಲ ಬರುವಂತದ್ದು. ಅಂದ್ರೆ ಪ್ರಾಕೃತ ದೇಹದಲ್ಲಿ ಲಕ್ಷ್ಮೀ ಸನ್ನಿಧಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇಂದ್ರಾದಿ ದೇವತೆಗಳೆಲ್ಲ ಅಲ್ಲಿ ಆವಿಷ್ಟರಾಗಿರ್ತಾರೆ. ಆ ನಂತರದಲ್ಲಿ ಲಕ್ಷ್ಮೀ ದೇವಿ ಬಂದಿದ್ದು ಈ ತರ ಎಲ್ಲ ಕತೆ ಬರುವಂತದ್ದು. ಆದ್ರಿಂದ ಆ ಸೀತಾ ಪ್ರತಿಕೃತಿಯನ್ನ ರಾವಣ ಅಪಹಾರ ಮಾಡಿದ್ದೆ ಹೊರತು ಸೀತೆಯನ್ನಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಆಮೇಲೆ ಲೋಕೋಪವಾದಕ್ಕೆ ಹೆದರಿ ಮತ್ತೆ ಅವಳನ್ನು ಅಗ್ನಿ ಪ್ರವೇಶ ಮಾಡಿಸಿದ್ರು, ಅವಾಗ ಇಬ್ರು ಸೀತೆಯರು ಬಂದ್ರು ಅಂತ ಮುಂದೆ ಕತೆ ಬರ್ತಾ ಇದೆ. ಬಂದರಿಬ್ಬರು ಅಗ್ನಿಯಿಂದ ಸೀತೆಯ ರಾಗ ಚಂದಾಗಿ ನೋಡಿ ನಿಜ ಸುಂದರಿಗೆ ತಾನುಡಿದ. ಇಂದು ನಿನ್ನಂತಾಗೆ ಬಂದವಳು ಇವಳೆ ಯಾರು ಎಂದ ಮಾತಿಗೆಯಲ್ಲಂದಳಿಗೆ ಲೋಕನಾಥನೆ ಕೇಳು ಈಕೆ ತಿಳಿ ವೇದವತಿ ಈಕೆನೆ ಹಿಂದಕ್ಕೆ ಶೋಕ ಮಲಗರೆ ಬಹಳ ಶೋಕ ಪಟ್ಟಂತಾಕೆ ಈಕೆಯ ಸ್ವೀಕರಿಸಿ ಈ ಕಾಲಕ್ಕೆನ ಬೇರೆ ನೀ ಕರುಣದಿಂದ. ಅವಳೇ ವೇದವತಿನೇ ಅಸೀತೆ, ಅವಳಿಗೆ ಏನು ಅಂತ ಕೇಳಿದ್ರೆ ನಾನೇನೆಲ್ಲ ಕಷ್ಟ ಅನುಭವಿಸ್ಬೇಕಾಗಿತ್ತೋ ನನ್ನ ಪ್ರತಿಕೃತಿಯಾಗಿ ಅವಳು ಜನ್ಮ ತಾಳಿ, ನಾನು ಅನುಭವಿಸ್ಬೇಕಾಗಿದ್ದ ಅಶೋಕ ವನದಲ್ಲಿ ರಾವಣನಿಂದ ಏನೆಲ್ಲ ಅನುಭವಿಸ್ಬೇಕಾಗಿತ್ತೋ ಆ ಎಲ್ಲವನ್ನ ಅವಳು ಅನುಭವಿಸಿದಾಳೆ. ಕಷ್ಟ ಎಲ್ಲ ನನ್ನಿಂದ ಅವಳು ಶೇರ್ ಮಾಡ್ಕೊಂಡ್ಮೇಲೆ ಸುಖಕ್ಕೂ ಅವಳು ಅನ್ಕೊಳ್ಬೇಕಲ್ಲ ಪಾಲು. ಆದ್ರಿಂದ ಈಗ ನೀನು ಅವಳನ್ನ ಮದುವೆ ಆಗ್ಬೇಕು, ನಾನು ಅವಳಿಗೆ ಆ ರೀತಿಯಾಗಿ ವರ ಕೊಟ್ಟಿದ್ದೀನಿ ಅಂತ. ಹಿಂದೆ ನನ್ನ ಕಷ್ಟಗಳನ್ನೆಲ್ಲ ನೀನು ಅನುಭವಿಸಿದ್ಯಲ್ಲ, ನನ್ನ ಸುಖವನ್ನು ನೀನೇ ಅನುಭವಿಸು ಅಂತ ನಾ ವರ ಕೊಟ್ಟಿದ್ದೀನಿ. ನೀನು ಇಂದ ಹೇಳಿದ್ದೆ 28ನೇ ಕಲಿಯುಗದಲ್ಲಿ ನಾನು ಈಗಿನ ಏಕಪತ್ನಿಯ ವೃತ್ತಸ್ಥಾತ್ರೇತ ಯುಗದಲ್ಲಿ 28ನೇ ಕಲಿಯುಗದ ಇದರಲ್ಲಿ ಶ್ರೀನಿವಾಸನಾಗಿ ನಾನು ಅವತಾರ ಮಾಡಿದಾಗ ಪದ್ಮಾವತಿ ಅಂತ ಅವಳು ಬರ್ತಾಳೆ, ಅವಳನ್ನ ಅವಾಗ ಮದುವೆ ಆಗ್ತೀನಿ, ನನಗೆ ಮಾತು ಕೊಟ್ಟಿದ್ದಲ್ಲ, ನಾನು ಅವಳಿಗೆ ವರ ಕೊಟ್ಟಿದ್ದು. ಎಲ್ಲ ಕಾರಣಗಳು ಸತ್ಯವಾಗಬೇಕಾದ್ರಿಂದ ಅವಳನ್ನ ನಾನು ವಿವಾಹ ಆಗ್ತೀನಿ ಅಂದಿದ್ದೀರ. ಅದರಿಂದ ನೀನು ಅವಳನ್ನ ಈಗ ನೀನು ವಿವಾಹ ಆಗಬೇಕು ಈ ರೀತಿಯಾಗಿ ಹೇಳೋವಂಥದ್ದು ಅಂತ. ಆವಾಗ ಆಯಿತು, ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಮತ್ತೆ ಅಗ್ನಿಯಲ್ಲೇ ಅಂತರ್ಧಾನ ಆದ್ರು ಅಂತೇಳೆ. ಅದಕ್ಕೆ ಆಚಾರ ತಾತ್ಪರ್ಯದಲ್ಲಿ ಬರೀತಾಳೆ, ಕೈಲಾಸಕ್ಕೆ ಹೋದ್ಲು ಸೀತೆ ಅಲ್ಲಿ ಕೈಲಾಸದಲ್ಲಿ ವಾಸ ಮಾಡಿದ್ಲು ಅಂದಲ್ಲ, ಅವಾಗಲೂ ಅಗ್ನಿಯ ಮುಖದಿಂದನೇ ಅವಳು ಹೋಗಿದ್ದು, ವಾಪಸ್ ಬಂದಿದ್ದು ಅಗ್ನಿಯಿಂದನೇ ಬಂದಿದ್ದು ಅಂತೇಳೆ. ಏನು ಅಂದರೆ ಎಲ್ಲ ದೇವತೆಗಳಿಗೂ ಕೂಡ ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಣೆ ಮಾಡೋದ್ರ ಮೂಲಕ ಹೇಗೆ ಆಹಾರ ತಲುಪಿಸೋದು ಅದೇ ರೀತಿಯಲ್ಲಿ ಅಗ್ನಿಯಿಂದನೇ ಹೋಗಿದ್ದು ಅಗ್ನಿಯಿಂದನೇ ಬಂದ್ಲು ಅಂತೇಳಿ. ಹೋಗಿದ್ದು ಯಾವ ರೀತಿಯಲ್ಲೋ ಬಂದಿದ್ದು ಅದೇ ರೀತಿ ಅಂತೇಳಿ ಆಚಾರ ತಾತ್ಪರ್ಯದಲ್ಲಿ ಕೊಡ್ತಾರೆ. ಅದರಿಂದ ಈ ರೀತಿಯಾಗಿ ಆಗಿತ್ತು. ಆ ನಂತರ ರಾವಣ ಅವನು ರಾವಣನ ಶ್ರೀರಾಮಚಂದ್ರ ಸಂಹಾರ ಮಾಡಿ ಆ ನಂತರದಲ್ಲಿ ಸೀತೆಯನ್ನು ಮತ್ತೆ ಅಗ್ನಿ ಪ್ರವೇಶ ಮಾಡಿಸಿ ಆ ಸೀತೆ ಮತ್ತೆ ಅಗ್ನಿಯಿಂದ ಅಭಿವ್ಯಕ್ತಳಾದ ನಂತರ ಅವಳು ಏನು ವಿವಾಹ ಬೇಕಾಗಿತ್ತು ಅವಳೇ ಇವಳು ಅಂತೆಲ್ಲ ಹೇಳಿ ಈ ವೇದವತಿ ಯಾವುದೇ ಪ್ರಯೋಜನಕ್ಕಾಗಿ ನನ್ನಿಂದ ಕಷ್ಟಗಳನ್ನೆಲ್ಲ ಯಾವುದೇ ಅವಳಿಗೇನಿರಲಿಲ್ಲ, ಆದರೂ ನನ್ನ ಕಷ್ಟಗಳನ್ನೆಲ್ಲ ಅವಳು ಅನುಭವಿಸಿದ್ರಿಂದ ಆ ಸುಖಗಳನ್ನು ಎಲ್ಲ ಅವಳೇ ಅನುಭವಿಸ್ಲಿ ಅಂತೇಳಿ ನಾನೇ ಈ ರೀತಿಯಾಗಿ ವರವನ್ನು ಕೊಟ್ಟಿದ್ದೆ. ಅದಕ್ಕೆ ದುಃಖವನ್ನು ಮಾತ್ರ ಅಲ್ಲ ಸುಖವನ್ನು ಅನುಭವಿಸ್ಲಿ ಅಂತ ಕೊಟ್ಟಿದ್ದಾದ್ರಿಂದ ನೀನು ಅದನ್ನು ಸತ್ಯ ಮಾಡಬೇಕು ಅಂತೇಳೆ. ಅವಾಗ ನೀ ಹೇಳಿದ್ದೆ ಏಕಾಂತ ನೀ ಕೇಳು ಏಕಪತ್ನಿಯ ವೃತ್ತವು ಈ ಕಾಲಕ್ಕೆ ನಗುಂಟು ಈಗ ಕಲಿಯುಗದಲ್ಲಿ ಆಕಾಶನ ಪುತ್ರಿಯಾಗುವಳು ಮುಂದೆ ಇವಳೇ ಮುಂದೆ ಆಕಾಶ ರಾಜನ ಮಗಳಾಗಿ ಹುಟ್ಟುತ್ತಾಳೆ ಅಂತೇಳಿ. ಆ ಕಾಲದಲ್ಲಿ ನಾನು ವೆಂಕಟೇಶನು ಆಗಿ ಈಕೆಯನ್ನು ಬಿಡಿಯಿಂದ ಸ್ವೀಕರಿಸುವೆಂತೆಂದ. ಆಕೆ ಪದ್ಮಾವತಿಯ ನೀ ಕೇಳು ಎಲತಾಯಿ ಆಕೆಯ ಕೂರಿಸು ವಿವೇಕದಿಂದ. ಅದರಿಂದ ಅವಳೇ ಪದ್ಮಾವತಿಯಾಗಿ ಬಂದಿದ್ದಾಳೆ, ಅವಳನ್ನ ನೀ ನನಗೆ ಘಟನೆ ಮಾಡಿಸ್ಬೇಕು. ಈ ರೀತಿಯಾಗಿ ಬಕುಲಾವತಿಗೆ ಎಲ್ಲ ವೃತ್ತಾಂತವನ್ನು ಕೂಡ ಸುವಿಸ್ತಾರವಾಗಿ ಹೇಳಿ ಮುಂದೆ ಬಕುಲಾವತಿ ನಾಳೆ ಹಾಕಿ ಕಳಿಸ್ತಾ ನೋಡೋಣ.